ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕೃಷಿಕರು ಬೆಳೆಯುವಂತಹ ಆಹಾರ ಪದಾರ್ಥಗಳು ಏನಿದ್ದಾವೋ ಈ ಎಲ್ಲ ಆಹಾರ ಪದಾರ್ಥಗಳನ್ನು ಕೂಡ ಸಂಸ್ಕರಣೆಯನ್ನು ಮಾಡಿ ಮೌಲ್ಯವರ್ಧನೆಯನ್ನು ಮಾಡಿ ಆನಂತರ ನಾವು ಅದನ್ನು ಬಳಕೆಯನ್ನು ಮಾಡಬಹುದು. ಈ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಬಹಳ ಮಹತ್ವ ಇರುವಂಥದ್ದನ್ನು ನಾವಿವತ್ತು ಗಮನಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ, ನಾವು ಬೆಳೆದಂತಹ ಆಹಾರ ಉತ್ಪನ್ನಗಳೇನಿರುತ್ತೋ ಅದನ್ನು ನೇರವಾಗಿ ಮಾರಾಟವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ನಿರೀಕ್ಷಿತವಾದಂತಹ ಬೆಲೆ ಅಥವಾ ಅದರ ಮೌಲ್ಯ ದೊರಕೋದಿಲ್ಲ. ಅದಕ್ಕೆ ಬದಲಾಗಿ ನಾವು ಬೆಳೆದಂತಹ ಆಹಾರ ಪದಾರ್ಥಗಳನ್ನು ಸಂಸ್ಕರಣೆಯನ್ನು ಮಾಡಿ ಮೌಲ್ಯವರ್ಧನೆಯನ್ನು ಮಾಡಿ ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚು ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ತಂತ್ರಜ್ಞಾನಗಳನ್ನು ಇವತ್ತು ಅಭಿವೃದ್ಧಿಯನ್ನು ಮಾಡಲಾಗಿದೆ. ಈ ತರಹದ ತಂತ್ರಜ್ಞಾನಗಳನ್ನು ತಿಳಿದುಕೊಂಡು ನಾವು ಬೆಳೆದಂತಹ ಆಹಾರ ಪದಾರ್ಥಗಳಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯನ್ನು ಮಾಡಿದ್ದೇ ಆದಲ್ಲಿ ನಮ್ಮ ಕೃಷಿಕರು ಮತ್ತಷ್ಟು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಆಹಾರ ಸಂಸ್ಕರಣೆ ಅಂತ ಅಂದ್ರೇನು, ಮೌಲ್ಯವರ್ಧನೆ ಅಂತ ಅಂದ್ರೇನು, ನಮ್ಮ ಭಾಗದಲ್ಲಿ ಬೆಳೆಯುವಂತಹ ವಿವಿಧ ಕೃಷಿ ಉತ್ಪನ್ನಗಳ ಸಂಸ್ಕರಣೆಯನ್ನು ಹಾಗೂ ಮೌಲ್ಯವರ್ಧನೆಯನ್ನು ಹೇಗೆ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ತಾಂತ್ರಿಕ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಸತೀಶ್ ಅವರು. ಸತೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸಾಮಾನ್ಯವಾಗಿ ಆಹಾರದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಆಹಾರವಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಆಹಾರ ಅಂತ ಅಂದ್ರೆ ವೈಜ್ಞಾನಿಕವಾಗಿ ತಾವೊಬ್ಬರು ವಿಜ್ಞಾನಿಯಾಗಿ ಏನ್ ಹೇಳ್ತೀರಾ ಆಹಾರಕ್ಕೆ? ಆಹಾರ ಅಂದ್ರೆ ಮೊದಲನಾಗಿ ನಾವು ತಿಳ್ಕೋಬೇಕು, ನಾವು ಏನು ದಿನನಿತ್ಯ ಆಹಾರಗಳನ್ನ ಸೇವಿಸ್ತೀವಿ ಅವು ಸೇವಿಸೋದ್ರಿಂದ ಮನುಷ್ಯನಿಗೆ ಯಾವುದೇ ತೊಂದರೆ ಆಗದೆ ಅವನು ಪ್ರತಿನಿತ್ಯ ಅವನ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತನ್ನ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಹಾಯ ಮಾಡೋದಕ್ಕೆ ಒಂದು ಉತ್ತಮವಾದ ಆಹಾರ ಅಂತ ಹೇಳ್ತೀವಿ. ನಾವು ಪ್ರತಿನಿತ್ಯ ಸೇವಿಸುವಂಥ ಆಹಾರದಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಆರೋಗ್ಯ ವೃದ್ಧಿಸುವಂಥ ಒಂದು ಆಹಾರ ಪದಾರ್ಥಗಳನ್ನು ಮುಖ್ಯವಾಗಿ ನಾವು ಆದಷ್ಟು ನಾವು ಬೆಳೆದಂಥ ಸೊಪ್ಪು ತರಕಾರಿಗಳನ್ನು ಹೆಚ್ಚಿನ ಹಣ್ಣು ತರಕಾರಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿ ನಾವು ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಒಂದು ಸಾವಯವ ಕೃಷಿಯಿಂದ ಪಡೆದಂಥ ಆಹಾರ ಧಾನ್ಯಗಳನ್ನು ನಾವು ಸೇವಿಸಿದರೆ ನಾವು ಉತ್ತಮವಾದ ಆರೋಗ್ಯವನ್ನು ಪಡಲಿಕ್ಕೆ ಸಹಾಯ ಆಗುತ್ತೆ. ಆಹಾರವನ್ನು ನಾವು ಸೇವನೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದರ ಸಂಸ್ಕರಣೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಆಹಾರ ಸಂಸ್ಕರಣೆ ಅಂತ ಹೇಳಿದರೆ ಏನು? ಆಹಾರ ಸಂಸ್ಕರಣೆ ಅಂದರೆ ಮುಖ್ಯವಾಗಿ ನಾವೇನು ಕಚ್ಚಾ ಕೃಷಿ ಉತ್ಪನ್ನಗಳನ್ನು ಮತ್ತು ಪ್ರಾಣಿ ಉತ್ಪನ್ನಗಳನ್ನು ನಾವು ಏನು ಬೆಳಿತೀವಿ ಅದನ್ನು ತಿನ್ನಲು ಯೋಗ್ಯವಾದ ಆಕರ್ಷಕ ಮತ್ತು ದೀರ್ಘಕಾಲ ಬಾಳಿಕೆ ಬರುವ ಆಹಾರ ಪದಾರ್ಥಗಳಾಗಿ ಪರಿವರ್ತಿಸುವುದು ಒಂದು ಪ್ರಕ್ರಿಯೆಯನ್ನೇ ನಾವು ಆಹಾರ ಸಂಸ್ಕರಣೆ ಅಂತ ಹೇಳ್ತೀವಿ. ಇದು ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಇದರ ಮೊದಲ ಅರ್ಥ ಕೃಷಿ ಉತ್ಪನ್ನಗಳನ್ನು ಉದಾಹರಣೆಗೆ ಹಣ್ಣು ತರಕಾರಿ ಧಾನ್ಯ ಮತ್ತು ಪ್ರಾಣಿ ಉತ್ಪನ್ನಗಳಾದ ಹಾಲು ಮಾಂಸ ಮೀನು ಇವುಗಳ ರೂಪವನ್ನು ಬದಲಾಯಿಸಿ ಆಹಾರವಾಗಿ ಪರಿವರ್ತಿಸೋದನ್ನೇ ನಾವು ಇದನ್ನು ಆಹಾರ ಸಂಸ್ಕರಣೆ ಅಂತ ಹೇಳ್ತೀವಿ. ಇದರ ಮೂಲ ಉದ್ದೇಶ ಆಹಾರವನ್ನು ಹೆಚ್ಚು ಸುರಕ್ಷಿತವಾಗಿಡ್ಬೋದು ಮತ್ತು ರುಚಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗುತ್ತೆ ಮತ್ತು ಪೋಷಕಾಂಶಗಳನ್ನು ಸೇರಿಸೋದಕ್ಕೆ ಸಹಾಯ ಆಗುತ್ತೆ ಮತ್ತು ಹೆಚ್ಚು ಕಾಲ ಮುಂದಿನ ದಿನಗಳಲ್ಲಿ ಬೇಕಾದಂಥ ಕೋವಿಡ್ ಅಂತ ಸಂದರ್ಭ ಬಂದಾಗ ಇವತ್ತು ಸಿಗದಿದ್ದಂಥದ್ದು ಫ್ರೂಟು ನೆಕ್ಸ್ಟ್ ಸೀಸನ್ಗೆ ಸಿಗಬೇಕು ಅಂದಾಗ ನಾವು ಅದನ್ನು ಹೆಚ್ಚು ಮುಂದಿನ ಕಾಲ ಶೇಖರಣೆ ಮಾಡೋದಕ್ಕೆ ಇದನ್ನು ಮೂಲ ಉದ್ದೇಶ ಆಗಿರ್ತದೆ. ಉದಾಹರಣೆ ನಾವು ಹಾಲಿಂದ ಒಂದು ಮೊಸರು ಮಾಡ್ಬೋದು ಅಥವಾ ಚೀಸ್ ಮಾಡ್ಬೋದು ಅಥವಾ ಗೋಧಿಯಿಂದ ಬ್ರೆಡ್ ಮಾಡಬಹುದು ಅಥವಾ ಹಣ್ಣುಗಳಿಂದ ಯಾವುದೇ ಮಾವಿನಣ್ಣು ಆಗಿರ್ಬೋದು ಅಥವಾ ಪೈನಾಪಲ್ ಆಗಿರ್ಬೋದು ಅಥವಾ ಟೊಮ್ಯಾಟೊ ಆಗಿರ್ಬೋದು ಇದರಲ್ಲಿ ಜಾಮು ಮತ್ತು ಜೆಲ್ಲಿಗಳನ್ನ ಮಾಡಿ ಮುಂದಿನ ದಿನಗಳಿಗೆ ಬೇಕಾದ ಉಪಯೋಗ ಪಡ್ಕೊಳ್ಳೋದಕ್ಕೋಸ್ಕರ ಅದನ್ನು ನಾವು ಶೇಖರಣೆ ಮಾಡಿ ಇಡಬಹುದು. ಇದು ಆಹಾರ ಸಂಸ್ಕರಣೆಯ ಮೂಲ ಉದ್ದೇಶ ಆಗಿರ್ತದೆ. ಈ ಆಹಾರ ಸಂಸ್ಕರಣೆ ಅನ್ನುವಂಥದ್ದು ಯಾವಾಗ ಪ್ರಾರಂಭ ಆಯಿತು, ಇದರ ಇತಿಹಾಸವನ್ನು ಏನಾದರೂ ಒಂದಷ್ಟು ತಿಳಿಸ್ಕೊಡ್ಬೋದು? ಒಳ್ಳೆಯ ಪ್ರಶ್ನೆ ಸರ್. ಆಹಾರ ಸಂಸ್ಕರಣೆಯು ಆ್ಯಕ್ಚುಲಿ ಇತಿಹಾಸ ಪೂರ್ವ ಕಾಲದಿಂದಾಗಿದೆ. ಆ ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಮಾಡ್ತಾ ಇದ್ರು ಅಂದರೆ ಯಾವುದೇ ಒಂದು ಆಹಾರಗಳನ್ನಾಗಲಿ ಅದನ್ನು ಒಣಗಿಸುವುದು ಮತ್ತು ಕತ್ತರಿಸುವುದು ಒದಗಿಸುವುದು ಮತ್ತು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಕಾಲ ಶೇಖರಣೆ ಮಾಡಲಿಕ್ಕೆ ತುಂಬ ಸಹಾಯ ಆಗುವಂತೆ ಅದನ್ನು ಮಾಡ್ಕೋತಾ ಇದ್ರು. ಅದೇ ರೀತಿ ವಿಜ್ಞಾನಿಗಳ ತಂಡಗಳು ಅದನ್ನು ಆ್ಯಕ್ಚುಲಿ ಏನು ಮಾಡಿದ್ದಾರೆ ಅಂದರೆ ಸೈನಿಕರಿಗೆ ಮತ್ತು ನಾವಿಕರುಗಳಿಗೆ ಹೆಚ್ಚು ದಿನ ನಮ್ಮ ದೇಶ ಕಾಯುವಂಥ ಸೈನಿಕರಿಗೆ ಮತ್ತು ನಾವಿಕರು ಒಂದು ಸಮುದ್ರಯಾನ ಹೋದವರಿಗೆ ಊಟಗಳನ್ನ ಡಬ್ಬ ಡಬ್ಬಗಳಲ್ಲಿ ಶೇಖರಣೆ ಮಾಡೋದಕ್ಕೋಸ್ಕರ ಆ ಕಾಲದಲ್ಲಿ ಆಹಾರಗಳನ್ನ ಡಬ್ಬಿಗಳಲ್ಲಿ ಶೇಖರಣೆ ಮಾಡ್ತಿದ್ರು. ಅದಕ್ಕೆ ನಾವು ಉಪ್ಪಿನ ಒಂದು ದ್ರಾವಣವನ್ನು ಯೂಸ್ ಮಾಡಿ ಅದನ್ನು ಹೆಚ್ಚು ಕಾಲ ಕೆಡದಂತೆ ಆಹಾರವನ್ನು ಶೇಖರಣೆ ಮಾಡಿ ಅದನ್ನು ಇಡ್ತಾ ಇದ್ರು. ಇದು ಆಕ್ಚುಲಿ ಲೂಯಿಸ್ ಪ್ಯಾಸ್ಟರ್ ಅನ್ನೋ ಒಬ್ಬ ವಿಜ್ಞಾನಿ 1867 ಇದನ್ನ ಪ್ಯಾಸ್ಟ್ರೀಕರಣ ಒಂದು ಕಂಡುಹಿಡಿದಿದ್ದು. ಇಂದಿಗೂ ಸಹ ಅದು ಅಷ್ಟು ಜನರಲ್ಲಿ ಮತ್ತೆ ಆ ಒಂದು ತಾಂತ್ರಿಕ ವಿಭಾಗದಲ್ಲಿ ಮನದಟ್ಟಾಗಿದೆ. ಇವಾಗ ನಾವು ಯಾವುದೇ ಒಂದು ಪ್ರತಿ ಜಿಲ್ಲೆಯಲ್ಲೂ KMF ಅಂತಿದೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತಿದೆ. ಇಲ್ಲಿ ಪ್ರತಿಯೊಂದು ಸಹ ಈ ಲೂಯಿಸ್ ಪ್ಯಾಸ್ಟರ್ ಅವರು ಏನ್ ಕಂಡುಹಿಡಿದ್ರು ಆ ಬೇಸಿಕ್ ಒಂದು ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದಾರೆ. ಇದು ಪ್ಯಾಸ್ಚರೈಸ್ ಮಾಡಿ ಹಾಲುಗಳನ್ನ ಎಲ್ಲಾ ಆರೋಗ್ಯಕ್ಕೆ ತೊಂದರೆ ಕೊಡುವಂತಹ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಿಕ್ಕೆ ಈ ಪ್ಯಾಸ್ಚರೀಕರಣವು ತುಂಬಾ ಹೆಲ್ಪ್ ಆಗುತ್ತೆ. ಇದು ಇಂದಿನ ಕಾಲದಿಂದ ಪೂರ್ವಜರ ಕಾಲದಿಂದ ನಡೆದು ಬಂದಿರುವಂತಹ ಒಂದು ತಂತ್ರಜ್ಞಾನವಾಗಿರುತ್ತದೆ. ಈ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ವಿಧಗಳನ್ನು ನಾವು ನೋಡಬಹುದು ಅಥವಾ ಹಂತಗಳನ್ನು ನೋಡಬಹುದು? ಇದರಲ್ಲಿ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂಗೆ ಪ್ರಾಥಮಿಕ ಮತ್ತು ದ್ವಿತೀಯ ಮತ್ತು ತೃತೀಯ ಸಂಸ್ಕರಣೆ ಒಂದು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಮೊದಲನೇದಾಗಿ ಪ್ರಾಥಮಿಕದಲ್ಲಿ ನಾವು ಏನು ಬೆಳಿತೀವಿ ಕಚ್ಚಾ ಕೃಷಿ ಉತ್ಪನ್ನಗಳನ್ನ ಅದನ್ನು ನಾವೇನು ಮಾಡ್ತೀವಿ ಅಂದರೆ ಒಣಗಿಸೋದು ಮತ್ತು ತೂರೋದು ಮತ್ತು ಅದನ್ನು ಕಲ್ಲು ಮತ್ತು ಕಸಗಳನ್ನು ಕಡ್ಡಿಗಳನ್ನ ತೆಗೆದು ಅದನ್ನು ಹಿಟ್ ಮಾಡೋದಕ್ಕೆ ಪ್ರೈಮರಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಅದೇ ಇನ್ನೊಂದು ದ್ವಿತೀಯ ಪ್ರೊಸೆಸಿಂಗ್ ಅಂತ ಬಂದಾಗ ಉದಾಹರಣೆಗೆ ಗೋಧಿಯನ್ನು ಬೆಳಿತೀವಿ ಅಂತ ಇಟ್ಕೊಳ್ಳಿ, ಅದನ್ನು ನಾವೇನು ಮಾಡ್ತೀವಿ ಹಿಟ್ಟಿನ ರೂಪಕ್ಕೆ ಬದಲಾವಣೆ ಕೊಂಡು ಅದನ್ನು ಮಿಲ್ ಮಾಡಿ ಹಿಟ್ಟಿನ ರೂಪ ತಗೊಂಡು ಅದನ್ನು ಗೋಧಿಯಿಂದ ಬ್ರೆಡ್ಡನ್ನು ತಯಾರಿಸಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದು ದ್ವಿತೀಯದಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿ ತೃತೀಯಕ್ಕೆ ಬಂದಾಗ ತೃತೀಯ ಸಂಸ್ಕರಣೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ತೃತೀಯ ಸಂಸ್ಕರಣೆಯಲ್ಲಿ ಅದನ್ನು ನಾವು ಸಂಸ್ಕರಿಸಿದ ಆಹಾರವಾಗಿ ಕರೆಯಲ್ಪಡುವ ವಾಣಿಜ್ಯ ಉತ್ಪಾದನೆ ಆಗಿರುತ್ತದೆ. ಇದರಿಂದ ನಾವೇನು ಮಾಡ್ತೀವಿ ಅಂದರೆ ನಾವು ಹೆಚ್ಚು ಕಾಲ ಕೆಡದಂತೆ ಬಿಸಿ ಮಾಡಿ ಅಂದರೆ ರೆಡಿ ಟು ಹೀಟ್ ಅಂತ ಪ್ರಾಡಕ್ಟ್ಗಳನ್ನ ತಯಾರಿಸ್ತೀವಿ. ಅದು ತೃತೀಯ ಆಹಾರ ಸಂಸ್ಕರಣೆಯ ಭಾಗವಾಗಿರ್ತದೆ ಸರ್. ಹೀಗೆ ನಾವು ಈ ಸಂಸ್ಕರಣೆ ಅನ್ನುವಂಥದ್ದನ್ನು ಪ್ರಾಥಮಿಕ, ದ್ವಿತೀಯ ಹಾಗೂ ತೃತೀಯ ಅಂತ ಹೇಳಿ ಮೂರು ಭಾಗಗಳನ್ನಾಗಿ ಮಾಡಿಕೊಂಡು ನಾವು ಬೆಳೆಯೋದ್ರಿಂದ ಹಿಡಿದು ಅಲ್ಲಿಂದ ಮಾನವ ಅದನ್ನ ಸೇವನೆಯನ್ನ ಮಾಡಲಿಕ್ಕೆ ಯೋಗ್ಯವಾಗುವವರೆಗೆ ಮಾಡುವಂತಹ ಸಂಸ್ಕರಣೆಯನ್ನ ನಾವು ಮೂರು ಭಾಗಗಳಲ್ಲಿ ಮಾಡಬಹುದು. ಹಾಗೂ ಹೀಗೆ ಸಂಸ್ಕರಿಸಿದಂತಹ ಪದಾರ್ಥಗಳನ್ನ ನಾವು ಸೇವನೆಯನ್ನ ಮಾಡುವ ಮೂಲಕ ನಮಗೆ ಬೇಕಾಗಿರ್ತಕ್ಕಂತಹ ಶಕ್ತಿಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸಂಸ್ಕರಣೆಯ ಬಗ್ಗೆ ನಾವು ಮಾತನಾಡುವಾಗ ಅದ್ರ ಜೊತೆಗೆ ತಳಕಾಕೊಂಡಿರ್ತಕ್ಕಂತಹ ಮತ್ತೊಂದು ಪದ ಅಂತ ಹೇಳಿದ್ರೆ ಮೌಲ್ಯವರ್ಧನೆ ಅನ್ನುವಂಥದ್ದು. ಏನು ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಸರ್? ಮೌಲ್ಯವರ್ಧನೆ ಅಂದರೆ ನಾವು ಬೆಳೆದಂಥ ಒಂದು ಕಚ್ಚಾ ಕೃಷಿ ಉತ್ಪನ್ನಗಳಿಗೆ ಅದಕ್ಕೆ ನಮ್ಮದೇ ಆದ ಒಂದು ತಂತ್ರಜ್ಞಾನ ವತಿಯಿಂದ ಒಂದು ರೂಪ ಕೊಡುವುದು. ಉದಾಹರಣೆಗೆ ಟೊಮೆಟೋನ ಯಥೇಚ್ಛವಾಗಿ ಬೆಳಿತೀವಿ, ಆ ಯಥೇಚ್ಛವಾಗಿ ಬೆಳೆದಾಗ ಮಾರುಕಟ್ಟೆಯಲ್ಲಿ ನಮಗೆ ಸರಿಯಾದ ಒಂದು ಬೆಲೆ ಸಿಗೋದಿಲ್ಲ, ನಿಗದಿತ ಬೆಲೆ ಸಿಗೋದಿಲ್ಲ, ಆವಾಗ ರೈತರಿಗೆ ತುಂಬ ಅದು ಸಮಸ್ಯೆ ಆಗುತ್ತೆ. ಆದ ಕಾರಣ ಆ ಟೈಮಲ್ಲಿ ಆ ಸಮಯದಲ್ಲಿ ಆ ಬೆಳೆದಂಥ ಪದಾರ್ಥಗಳನ್ನು ನಾವು ಮತ್ತೊಂದು ರೂಪಗೊಳಿಸೋದಕ್ಕೆ ಅಂದರೆ ಮೌಲ್ಯವರ್ಧಿತ ಉತ್ಪನ್ನಗಳ ಮಾಡೋದಕ್ಕೆ, ಉದಾಹರಣೆಗೆ ನಾವು ಟೊಮೆಟೊ ಬೆಳೆದಾಗ ಅದಕ್ಕೆ ಬೆಲೆ ಸಿಗದ ಕಾರಣ ಅದನ್ನು ಟೊಮೆಟೊ ಜಾಮ್ ರೂಪದಲ್ಲಿ ಅದನ್ನು ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಹೆಚ್ಚಿನ ಒಂದು ಬೆಲೆ ಮಾರುಕಟ್ಟೆಯಲ್ಲಿ ದುಪ್ಪಟ್ಟಾಗುತ್ತದೆ. ಮಾರುಕಟ್ಟೆಯಲ್ಲಿ ರೇಟು ನಮಗೆ ಟೊಮೆಟೊಗೆ ಸಿಗದಂತ ಒಂದು ರೇಟು ಮೌಲ್ಯವರ್ಧಿತ ಉತ್ಪನ್ನ ಮಾಡಿದಾಗ ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್, ಟೊಮೆಟೊ ಜಾಮ್ ಮಾಡಿದಾಗ ನಮಗೆ ಉತ್ತಮವಾದ ಒಂದು ದುಪ್ಪಟ್ಟು ಲಾಭ ನಮಗೆ ಸಿಗಲಿಕ್ಕೆ ನಾವು ಆ ಒಂದು ಮೌಲ್ಯವರ್ಧನೆ ಮಾಡೋ ಮುಖಾಂತರ ಯಶಸ್ವಿ ಆಗಬಹುದು. ಈ ಮೌಲ್ಯವರ್ಧನೆ ಆಗಿರಲಿ ಅಥವಾ ಸಂಸ್ಕರಣೆ ಆಗಿರಲಿ ಇದನ್ನ ಮಾಡುವ ಮೂಲಕ ನಾವು ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು, ಏನು ಉಪಯೋಗ ಇದನ್ನ ಮಾಡೋದ್ರಿಂದ? ಮೌಲ್ಯವರ್ಧನೆ ಮಾಡೋದ್ರಿಂದ ನಮಗೆ ನಾವು ಈಗ ಬೆಳೆದಂತ ತರಕಾರಿಗಳನ್ನ ಮುಂದಿನ ವರ್ಷದಲ್ಲಿ ಜನಗಳಿಗೆ ಒಂದು ಅದು ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತ ಅದನ್ನ ಹೆಚ್ಚು ಕಾಲ ಸಿಗುವಂತೆ ಮಾರುಕಟ್ಟೆಯಲ್ಲಿ ಎಲ್ಲಾ ಶಾಪ್ಗಳಲ್ಲೂ ಎಲ್ಲಾ ಅಂಗಡಿಗಳಲ್ಲೂ ಸಿಗುವಂತೆ ಅದನ್ನ ನೋಡ್ಕೋಬಹುದು. ಮತ್ತೆ ಈ ಮೌಲ್ಯವರ್ಧನೆ ಮಾಡೋದ್ರಿಂದ ಪೋಷಕಾಂಶಗಳನ್ನ ಹೆಚ್ಚಿಸಬಹುದು. ಅದರಲ್ಲಿ ನಾವು ಏನೇ ಒಂದು ಮೌಲ್ಯವರ್ಧನೆ ಮಾಡಬೇಕು ಅಂದ್ರೆ ಅದಕ್ಕೆ ನಾವು ಅಲ್ಲಿ ಅದರಲ್ಲಿ ಇಲ್ಲದ ಇರುವಂತಹ ಒಂದು ಪೋಷಕಾಂಶಗಳನ್ನ ನಾವು ಅದಕ್ಕೆ ಬೆರೆಸ್ತೀವಿ, ಮತ್ತೆ ಅದಕ್ಕೆ ಬೇಕಾದಂತ ಒಂದು ಸ್ವಲ್ಪ ಪ್ರಿಸರ್ವೇಟಿವ್ಸ್ ಅನ್ನ ಹಾಕ್ತೀವಿ, ಸಂರಕ್ಷಕಗಳನ್ನ ಹಾಕ್ತೀವಿ. ಆದ್ರಿಂದ ನಮಗೆ ಎಲ್ಲಾ ನ್ಯೂಟ್ರಿಯೆಂಟ್ಸ್, ಎಲ್ಲಾ ಪೋಷಕಾಂಶಗಳಿಗೂ ದೇಹಕ್ಕೆ ದೊರೆಯಬೇಕಾದಂತ ಪೋಷಕಾಂಶಗಳು ನಮಗೆ ಯಥೇಚ್ಛವಾಗಿ ಈ ಮೌಲ್ಯವರ್ಧಿತ ಉತ್ಪನ್ನಗಳಲ್ಲಿ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಸುಲಭವಾಗಿ ಸಿಗುತ್ತದೆ. ಆದ್ರಿಂದ ಈ ಮೌಲ್ಯವರ್ಧಿತ ಉತ್ಪನ್ನಗಳ ಒಂದು ಮೌಲ್ಯವರ್ಧಿತ ಉತ್ಪನ್ನ ಮಾಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ನಾವು ಮೌಲ್ಯವರ್ಧನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಬೆಲೆಯನ್ನ ಹೆಚ್ಚಳ ಮಾಡ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ, ಜೊತೆಗೆ ಈ ಪೋಷಕಾಂಶಗಳು ವೃದ್ಧಿ ಆಗುತ್ತೆ. ಈ ತರದ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳಿ. ಯಾವುದೇ ಒಂದು ಪೋಷಕಾಂಶ ಭರಿತ ಅಂದಾಗ ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈ ಟೊಮೆಟೊ ಜಾಮ್ ಅಥವಾ ಪೈನಾಪಲ್ ನಾವು ಈ ಭಾಗದಲ್ಲಿ ಯಥೇಚ್ಛವಾಗಿ ಬೆಳಿತೀವಿ ನಮ್ಮ ಹಾಸನ ಜಿಲ್ಲೆ ಭಾಗದಲ್ಲಿ. ಈ ಭಾಗದಲ್ಲಿ ನಾವು ಪೈನಾಪಲ್ ಬೆಳೆದ್ರಿಂದ ಆ ಪೈನಾಪಲ್ ಜಾಮ್ ಮಾಡೋದ್ರಿಂದ ನಾವು ಅದನ್ನ ಹೆಚ್ಚು ಕಾಲ ಶೇಖರಣೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸಪೋಸ್ ಈ ನಾವು ಈ ಟೈಮಲ್ಲಿ ಬೆಳೆದಂತ ಟೊಮೆಟೊ ಈ ಟೈಮಲ್ಲಿ ಬೆಳೆದಂತ ಪೈನಾಪಲ್ ನಮಗೆ ಮುಂದಿನ ದಿನಗಳು ಸಿಗಲ್ಲ ಅಂದಾಗ ಅದನ್ನ ಜಾಮ್ ರೂಪದಲ್ಲಿ ಅಥವಾ ಸ್ಕ್ವಾಶ್ ರೂಪದಲ್ಲಿ ನಾವು ಪಡಿಬಹುದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಮೌಲ್ಯವರ್ಧನೆ ಮಾಡಬೇಕಾದ್ರೆ ಅದಕ್ಕೆ ಒಂದಷ್ಟು ವೈಟಮಿನ್ ಸಿ ಆಗಿರ್ಬೋದು, ಯಾವುದು ಪೋಷಕಾಂಶ ಕುಂಠಿತವಾಗಿರ್ತದೆ ಆ ಹಣ್ಣುಗಳಲ್ಲಿ, ಆ ಪೋಷಕಾಂಶಗಳನ್ನ ಅದಕ್ಕೆ ಬೆರೆಸಿ ಅದನ್ನ ಒಂದು ಜಾಮ್ ರೂಪದಲ್ಲಿ ಅಥವಾ ಸ್ಕ್ವಾಶ್ ರೂಪದಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನ ಬಳಸೋ ರೀತಿಯಲ್ಲಿ ಅದನ್ನ ಉಪಯೋಗಿಸಲಿಕ್ಕೆ ಆ ಮೌಲ್ಯವರ್ಧಿತ ಉತ್ಪನ್ನಗಳಿಂದ ಸಹಾಯ ಆಗುತ್ತೆ ಸರ್. ಅದು ಈ ಮೌಲ್ಯವರ್ಧನೆ ಆಗಲಿ ಸಂಸ್ಕರಣೆ ಆಗಲಿ ಸಾಮಾನ್ಯವಾಗಿ ಕೃಷಿಕರು ಎಲ್ಲರೂ ಕೂಡ ಇದನ್ನ ಮಾಡಬಹುದು. ಕೃಷಿಕರು ಎಲ್ಲರೂ ಮಾಡ್ಲಿಕ್ಕಾಗಲ್ಲ, ಸ್ವಯೋದ್ಯಮದಾರರು ಎಂಟರ್ಪ್ರಿನರ್ ಅಂತ ಏನ್ ಹೇಳ್ತೀವಿ ಅಥವಾ SHGಗಳು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಏನಿದೆ ಇವರೆಲ್ಲ ಒಂದು ಗ್ರಾಮೀಣ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಒಂದು ಪ್ರೋಸೆಸಿಂಗ್ ಲ್ಯಾಬ್ ತರ ಮಾಡಿಕೊಂಡು ಅದರಿಂದ ಯಾವ್ದಾರ ಒಂದು ತಂಡ, ಒಂದು 15 ಜನದ್ದು ಅಥವಾ 10 ಜನದ ತಂಡಗಳು ಇದನ್ನ ನಾವು ರೈತರಿಂದ ಒಂದು ಉತ್ತಮವಾದ ಬೆಲೆಗೆ ಖರೀದಿ ಮಾಡಿಕೊಂಡು ಅವ್ರು ಬೆಳೆದಂತ ಕೃಷಿ ಉತ್ಪನ್ನಗಳನ್ನ ಮಾರ್ಕೆಟ್ ಅಲ್ಲಿ ನಿಗದಿತ ಬೆಲೆ ಸಿಗದೇ ಇದ್ದ ಕಾರಣ ಆ ಒಂದು ಕೃಷಿ ಉತ್ಪನ್ನಗಳನ್ನ ತಂದು ಸಂಸ್ಕರಣಾ ಘಟಕದಲ್ಲಿ ಅದನ್ನ ಮೌಲ್ಯವರ್ಧನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಸರ್. ಅದು ಹೀಗೆ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ ಅನ್ನುವಂಥದ್ದೇನಿದೆಯೋ ಇದು ಬಹಳ ಉಪಯುಕ್ತವಾದಂತಹ ಒಂದು ಸಂಗತಿ. ಇದನ್ನ ಮಾಡುವ ಮೂಲಕ ನಾವು ಅನೇಕ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು. ಸಾಮಾನ್ಯವಾಗಿ ನಮ್ಮ ಹಾಸನ ಮತ್ತೆ ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಬೆಳೆಯುವಂತಹ ಸಾಮಾನ್ಯವಾದಂತಹ ಕೆಲವೊಂದು ಕೃಷಿ ಉತ್ಪನ್ನಗಳು ಏನಿದ್ದಾವೋ ಅವುಗಳ ಮೌಲ್ಯವರ್ಧನೆ ಅಥವಾ ಸಂಸ್ಕರಣೆಯನ್ನ ಮಾಡುವ ವಿಧಾನ ಯಾವುದು, ಅದರಿಂದ ಏನೇನು ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನ ಒಂದಷ್ಟು ಕೃಷಿ ಉತ್ಪನ್ನಗಳ ಪರಿಚಯವನ್ನ ತಾವು ಮಾಡಿಕೊಡಿ. ಮೊದಲನೇದಾಗಿ ಸರ್, ನಮ್ಮ ಈ ಹಾಸನ ಜಿಲ್ಲಾ ಭಾಗದಲ್ಲಿ ರಾಗಿ ಯಥೇಚ್ಛವಾಗಿ ಬೆಳೆಯುತ್ತಾರೆ. ಈ ರಾಗಿಯಿಂದ ಮೌಲ್ಯವರ್ಧಿತ ಉತ್ಪನ್ನಗಳಾದ ರಾಗಿ ಹಿಟ್ಟಾಗಿರ್ಬೋದು, ರಾಗಿ ಮುದ್ದೆ, ರಾಗಿ ದೋಸೆ, ಬಿಸ್ಕೆಟ್ ಮತ್ತು ಖಾದ್ಯಗಳು ಮತ್ತು ಪೌಷ್ಟಿಕ ಭರಿತ ಆಹಾರಗಳಾಗಿ ಇದನ್ನ ರಾಗಿಯನ್ನ ನಾವು ಪರಿವರ್ತಿಸಬಹುದು. ಇದರ ಮೌಲ್ಯವರ್ಧಿತ ಉತ್ಪನ್ನಗಳು ಯಥೇಚ್ಛವಾಗಿ ರಾಗಿಯಿಂದ ರಾಗಿ ಬ್ರೆಡ್, ರಾಗಿ ನೂಡಲ್ಸ್, ರಾಗಿ ಸಿಹಿ ತಿಂಡಿಗಳು, ರಾಗಿ ಪೌಡರ್ ಮತ್ತು ಶಿಶು ಮಕ್ಕಳ ಆಹಾರಗಳನ್ನು ಇದರಿಂದ ರಾಗಿ ಮುಖಾಂತರ ನಾವು ತಯಾರು ಮಾಡಬಹುದಾಗಿದೆ. ಆದ್ರಿಂದ ರಾಗಿ ಸಂಸ್ಕರಣೆಗೆ ಮೊದಲನೇ ಬಂದ್ರೆ ನಾವು ರಾಗಿಯಲ್ಲಿ 3 ಹಂತಗಳನ್ನು ನಾವು ಮಾಡಬೇಕಾಗುತ್ತೆ. ಒಂದು ಶುದ್ಧೀಕರಣ ಮತ್ತು ಹುರಿಯುವುದು ಮತ್ತು ಹಿಟ್ಟು ಮಾಡುವುದು. ಈ 3 ಹಂತಗಳಲ್ಲಿ ನಾವು ಶುದ್ಧೀಕರಣದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಧೂಳು ಮತ್ತೆ ಕಲ್ಲು ಮತ್ತೆ ಕಲ್ಮಶಗಳನ್ನ ತೆಗಿತೀವಿ. ಮತ್ತೆ ಅದನ್ನ ರೋಸ್ಟಿಂಗ್ ಅಥವಾ ಹುರಿಯೋದ್ರಿಂದ ರಾಗಿಯನ್ನ ಬಿಸಿ ಮಾಡಿ ಅದರ ಪರಿಮಳ ಮತ್ತು ಪೌಷ್ಟಿಕಾಂಶವನ್ನ ಹೆಚ್ಚು ಮಾಡಲಿಕ್ಕೆ ಈ ಒಂದು ಹುರಿಯುವುದು ಅಥವಾ ರೋಸ್ಟಿಂಗ್ ಪದ್ಧತಿ ಹೆಲ್ಪ್ ಆಗುತ್ತೆ, ಸಹಾಯ ಮಾಡುತ್ತೆ. ಮತ್ತೆ ಹಿಟ್ಟು ಮಾಡುವುದು, ಇದನ್ನ ಮಿಲ್ಲಿಂಗ್ ಅಂತ ಹೇಳ್ತೀವಿ. ಹುರಿದ ರಾಗಿಯನ್ನು ನುಣ್ಣಗೆ ಅಥವಾ ಅದನ್ನ ಒಂದು ಹಿಟ್ಟಾಗಿ ನಾವು ಕನ್ವರ್ಟ್ ರೂಪವನ್ನು ಚೇಂಜ್ ಮಾಡೋದಕ್ಕೆ ಹಿಟ್ಟಾಗಿ ಅದನ್ನ ಹರಿತೀವಿ. ಇದನ್ನ ಮುಂದಿನ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಬೇಕಾದಲ್ಲಿ ನಾವು ಅದನ್ನು ಉಪಯೋಗಿಸಬಹುದು ಸರ್. ಇದು ರಾಗಿಯಿಂದ ಯಾವೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು? ರಾಗಿಯಲ್ಲಿ ನಾವು ಹಿಂದಿನ ಕಾಲದಿಂದ ವಾಡಿಕೆಯಂತೆ ನಮ್ಮ ಹಿರಿಯರು ಪೂರ್ವಜರು ಮಾಡಿದಂತೆ ಮೊದಲನೇದಾಗಿ ರಾಗಿ ಮುದ್ದೆ ಅಥವಾ ರಾಗಿ ಅಂಬ್ಲಿ ದೈನಂದಿನ ಆಹಾರದ ಮುಖ್ಯ ಒಂದು ಭಾಗವಾಗಿರ್ತದೆ. ಮತ್ತೆ ರಾಗಿ ರೊಟ್ಟಿ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಂಡಿಯಾ ಭಾರತ ದೇಶದಲ್ಲಿ ನಾವು ಒಂದು ಸ್ಟಾಟಿಸ್ಟಿಕ್ಸ್ ಸರ್ವೆ ಪ್ರಕಾರ ಒಂದು 10 ಜನಗಳ ಸಂಖ್ಯೆ ತಗೊಂಡಾಗ 10 ಜನಗಳಲ್ಲಿ ಪ್ರತಿ ಒಂದು 2-3 ಜನಗಳಷ್ಟು ಜನಗಳು ಈ ಮಧುಮೇಹ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅಂತ್ಯವರಿಗೆ ಇದು ರಾಗಿ ಒಂದು ಸೂಕ್ತ ಆಹಾರವಾಗಿರ್ತದೆ. ರಾಗಿಯಿಂದ ರಾಗಿ ರೊಟ್ಟಿ ದಿನನಿತ್ಯ ಉಪಯೋಗಿಸುವುದು ಅಂತ ಒಂದು ಗೋಧಿ ರೊಟ್ಟಿಯ ಒಂದು ಆರೋಗ್ಯಕರ ಪರ್ಯಾಯ ಅಂತ ಹೇಳ್ಬೋದು. ಮತ್ತೆ ರಾಗಿ ಬಿಸ್ಕೆಟ್ಗಳನ್ನ ಸಹ ನಾವು ತಯಾರಿಸಬಹುದು. ಮತ್ತೆ ರಾಗಿ ನೂಡಲ್ಸ್ ಅನ್ನು ಸಹ ನಾವು ಮಕ್ಕಳಿಗಾಗಿ ಪೌಷ್ಟಿಕ ನೂಡಲ್ಸ್ ಅನ್ನ ರಾಗಿ ಮುಖಾಂತರ ನಾವು ತಯಾರಿಸಬಹುದು. ಮತ್ತೆ ರಾಗಿ ಇಡ್ಲಿ ಆಗಿರ್ಬೋದು, ರಾಗಿ ಪೂರಿ ಆಗಿರ್ಬೋದು, ಗೋಧಿ ಹಿಟ್ಟಿನ ಬದಲಾಗಿ ಪರ್ಯಾಯವಾಗಿ ನಾವು ಈ ಒಂದು ಪದಾರ್ಥಗಳನ್ನ ಸಹ ತಯಾರಿಸಬಹುದು. ಮತ್ತೆ ಹೆಚ್ಚಿನದಾಗಿ ಇತ್ತೀಚಿನ ದಿನಗಳಲ್ಲಿ ರಾಗಿ ಮಾಲ್ಟ್ ಮತ್ತೆ ರಾಗಿ ಪೌಡರ್, ಇದು ಮಕ್ಕಳ ಒಂದು ಹುಟ್ಟಿದ ಮಗುಗೂ ಸಹ ಒಂದು 3 ತಿಂಗಳು ಅಥವಾ 4 ತಿಂಗಳು ಮಕ್ಕಳಿಗೂ ಸಹ ಈ ರಾಗಿಯಿಂದ ಸರಿ ಅಂತ ಒಂದು ಪದಾರ್ಥವನ್ನು ಮಾಡಿದ್ರೆ ರಾಗಿ ಮಾಲ್ಟಿಂದ ಈ ರಾಗಿ ಪೌಡರಿಂದ ಅದನ್ನು ತಯಾರಿಸಿ ಅದನ್ನು ತಿನ್ನಿಸಿದಾಗ ಉತ್ತಮವಾದ ಪೋಷಕಾಂಶಗಳನ್ನು ಹೆಚ್ಚಿನ ರೀತಿಯಲ್ಲಿ ಅದನ್ನು ಪಡಿಬಹುದು ಆರೋಗ್ಯಕ್ಕೆ ಅಂತ ಹೇಳ್ತೀನಿ. ತಾಲೂಕು ಮಟ್ಟದಲ್ಲಿ ಒಂದು ಬೇಕರಿಗಳಿಗೆ ಹೋದಾಗ ರಾಗಿಯಿಂದ ತಯಾರಿಸಿದಂಥ ಬ್ರೆಡ್ಡು ಮತ್ತು ಬಿಸ್ಕೆಟ್ಸು ಯಥೇಚ್ಛವಾಗಿ ಅದು ಜನಜಾಹೀರಾತಾಗಿದೆ. ಆದ್ದರಿಂದ ಇದು ರಾಗಿನ ನೀವು ಮುದ್ದೆ ರೂಪದಲ್ಲಿ ರೊಟ್ಟಿ ರೂಪದಲ್ಲಿ ತಿಂದಿದ್ದ ಪಕ್ಷದಲ್ಲಿ ಇದನ್ನು ರಾಗಿ ಬ್ರೆಡ್ ಅಥವಾ ರಾಗಿ ಬಿಸ್ಕೆಟ್ ಮತ್ತು ರಾಗಿಯಿಂದ ಮಿಕ್ಸ್ಚರು ಸಹ ಮಾಡ್ತಾರೆ, ರಾಗಿಯಿಂದ ನೂಡಲ್ಸು ಸಹ ಮಾಡ್ತಾರೆ. ಇದನ್ನು ಸೇವಿಸೋದ್ರಿಂದ ರಾಗಿಯಲ್ಲಿ ಸಿಕ್ಕಬೇಕಾದಂಥ ಪೋಷಕಾಂಶಗಳು ಹೆಚ್ಚಿನದಾಗಿ ಬಾಡಿಗೆ ನಮ್ಮ ದೇಹಕ್ಕೆ ತಲುಪುತ್ತೆ. ಮತ್ತು ಇದೆಲ್ಲ ಒಂದು 8-9 ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಈ ರಾಗಿಯಿಂದ ತಯಾರಿಸಬಹುದಾಗಿದೆ ಸರ್. ರಾಗಿ ಇಷ್ಟೆಲ್ಲ ಮಹತ್ವವನ್ನ ಹೊಂದಿದೆ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದರಲ್ಲಿ ಇರತಕ್ಕಂತಹ ಪೋಷಕಾಂಶಗಳು. ಮಕ್ಕಳಿಂದ ಮತ್ತೆ ಆಗ ಹುಟ್ಟಿದಂತಹ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ರಾಗಿ ಸೇವನೆಗೆ ಬಹಳ ಯೋಗ್ಯವಾಗಿದೆ. ಅದಕ್ಕೆ ಕಾರಣ ತಾವಾಗಲೇ ಹೇಳಿದ ಹಾಗೆ ಅದರಲ್ಲಿ ಇರತಕ್ಕಂಥ ಪೋಷಕಾಂಶಗಳು. ಯಾವೆಲ್ಲ ಪೋಷಕಾಂಶಗಳು ರಾಗಿಯಲ್ಲಿ ಯಥೇಚ್ಛವಾಗಿರುತ್ತೆ, ಅದು ನಮ್ಮ ಆರೋಗ್ಯಕ್ಕೆ ಹೇಗೆ ಪೂರಕವಾಗಿ ಕೆಲಸ ಮಾಡುತ್ತೆ? ಈ ರಾಗಿ ಉತ್ಪನ್ನಗಳು ರೈತರಿಗೆ ಮತ್ತು ಗ್ರಾಹಕರಿಗೆ ಆರೋಗ್ಯಕರ ಮತ್ತು ಪೌಷ್ಟಿಕ ಭರಿತ ಆಹಾರವನ್ನು ಒದಗಿಸುವುದಲ್ಲದೆ ಮಾರುಕಟ್ಟೆಯಲ್ಲಿ ಅದರ ಮೌಲ್ಯವನ್ನು ಸಹ ನಾವು ಹೆಚ್ಚಿಸಿಕೋಬಹುದು ಮೌಲ್ಯವರ್ಧನೆ ಮಾಡುವ ಮುಖಾಂತರ. ರಾಗಿಯಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಮತ್ತು ಪೊಟಾಷಿಯಂನಂತಹ ಖನಿಜಗಳು ಯಥೇಚ್ಛವಾಗಿದೆ ಮತ್ತು ಇದರಲ್ಲಿ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಸಹ ಯಥೇಚ್ಛವಾಗಿರೋದ್ರಿಂದ ಇದು ಯಾವುದೇ ಒಂದು ಗ್ಲೂಟಿನ್ ಅಲರ್ಜಿ ಇರುವಂತಹ ಮನುಷ್ಯರಿಗೆ, ಗೋಧಿ ಪದಾರ್ಥಗಳನ್ನ ಯಾರು ತಿನ್ನಲ್ಲ ಅವರಿಗೆ ಇದು ಗ್ಲೂಟಿನ್ ಫ್ರೀ ಆಗಿರೋದ್ರಿಂದ ರಾಗಿ ಪದಾರ್ಥಗಳನ್ನ ಯಥೇಚ್ಛವಾಗಿ ತಿನ್ನಬಹುದು. ಇದರಲ್ಲಿ ಉತ್ತಮವಾದ ಕ್ಯಾಲ್ಸಿಯಂ ಅಂದ್ರೆ ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತೆ ಉತ್ತಮವಾದ ಪೊಟ್ಯಾಸಿಯಂ ಖನಿಜಗಳು ಯಥೇಚ್ಛವಾಗಿರೋದ್ರಿಂದ ಯಾರೇ ಒಂದು ಬಿಪಿ ಪೇಷಂಟ್ಸ್ ಆಗಿರ್ಬೋದು, ರಕ್ತದೊತ್ತಡ ಕಾಯಿಲೆಯಿಂದ ಬಳಲುತ್ತಿರುವಂತಹ ನಮ್ಮ ರೈತ ಬಾಂಧವರಿಗೆ ಈ ಒಂದು ಪೊಟ್ಯಾಸಿಯಂ ಕಂಟೆಂಟ್ ಹೆಚ್ಚಿಗೆ ಇರುವಂತಹ ಈ ರಾಗಿ ಪದಾರ್ಥಗಳನ್ನ ತಿನ್ನೋದ್ರಿಂದ ಅವರು ಒಂದು ತಮ್ಮ ಬಿಪಿಯನ್ನ ನಾರ್ಮಲ್ ಹಂತದಲ್ಲಿ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸರ್. ಅದು ಹೀಗೆ ರಾಗಿಯಲ್ಲಿ ಅನೇಕ ಪೋಷಕಾಂಶಗಳು ಇದ್ದಾವೆ. ಒಂದು 100 ಗ್ರಾಂ ರಾಗಿ ಅಂತ ಹೇಳಿ ನಾವು ಅಂದಾಜು ಇಟ್ಕೊಂಡ್ರೆ ಆ ರಾಗಿಯಲ್ಲಿ ಇರತಕ್ಕಂಥ ಪೋಷಕಾಂಶಗಳಿಂದ ನಮ್ಗೇನೇನು ದೊರಕುತ್ತೆ? ರಾಗಿಯಲ್ಲಿ ನಾವು ಮೊದಲನೇದಾಗಿ ನೋಡಬೇಕು ಅಂದ್ರೆ ಯಾವುದೇ ಒಂದು ಆಹಾರ ಪದಾರ್ಥ ತಗೊಂಡಾಗ ನಮಗೆ ಫಸ್ಟ್ ಅದರಲ್ಲಿ ಎನರ್ಜಿ ಎಷ್ಟಿದೆ ಅಂತ ನೋಡ್ತೀವಿ, ಶಕ್ತಿ ಎಷ್ಟು ಸಿಗುತ್ತೆ ಅಂತ ನೋಡ್ತೀವಿ. ಅದರಲ್ಲಿ 330-335 ಕಿಲೋ ಕ್ಯಾಲೋರೀಸ್ ಅಷ್ಟು ಒಂದು ಶಕ್ತಿ ನಮಗೆ ದೊರಕುತ್ತೆ. ಆದ್ರಿಂದ ಶಕ್ತಿ ನಮ್ಗೆ ಎಷ್ಟು ಬೇಕು ಅಷ್ಟು, ಅದರಲ್ಲಿ 336 ಕಿಲೋ ಕ್ಯಾಲೋರೀಸ್ ಅಷ್ಟು ಶಕ್ತಿ 100 ಗ್ರಾಮ್ ಅಷ್ಟು ರಾಗಿಯನ್ನು ನಾವು ಸೇವಿಸಿದಾಗ ನಮಗೆ ಉತ್ತಮವಾದ ಶಕ್ತಿ ಸಿಗುತ್ತೆ. ಮತ್ತೆ ಇದರಲ್ಲಿ ಬೇರೆ ಒಂದು ಪೋಷಕಾಂಶಗಳಾದಂತಹ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಇದು 65-75% ಅಷ್ಟು ಕಾರ್ಬೋಹೈಡ್ರೇಟ್ಸ್ ಪರ್ಸೆಂಟೇಜ್ ಇದರಲ್ಲಿ ರಾಗಿಯಲ್ಲಿ ಇರ್ತದೆ. ಮತ್ತೆ ಪ್ರೋಟೀನ್ 7.7-10% ಅಷ್ಟು ಪ್ರೋಟೀನ್ ಅಂಶಗಳು, ಇದು ಮಾಂಸಖಂಡಗಳ ಬೆಳವಣಿಗೆ ಸಹಾಯ ಮಾಡುತ್ತೆ, ಈ ಪ್ರೋಟೀನ್ ಅಂಶ ಇರ್ತದೆ. ಮತ್ತೆ ಕೊಬ್ಬು, ಇದರಲ್ಲಿ ಕೊಬ್ಬು 1.3-1.4% ಅಷ್ಟು ಇರ್ತದೆ. ಇದು ನಮಗೆ ತಕ್ಷಣ ನಮಗೆ ಶಕ್ತಿ ಬೇಕು ಅಂದಾಗ ಈ ಕೊಬ್ಬು ನಮಗೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಮತ್ತೆ ಫೈಬರ್, ಇದರಿಂದ 15-20% ಅಂದ್ರೆ 3.7-3.9% ಆಫ್ ನಾರಿನಂಶ ಯಥೇಚ್ಛವಾಗಿ ಈ ಒಂದು ರಾಗಿಗಳಲ್ಲಿ ಸಿಗುತ್ತೆ. ಈ ನಾರಿನಂಶದಿಂದ ನಮ್ಮ ಒಂದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂದ್ರೆ ಮಧುಮೇಹಗಳಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆದಾಗ ಆ ರಕ್ತದಲ್ಲಿ ಆ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಈ ಒಂದು ನಾರಿನಂಶಗಳು ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ನಾನು ಮೊದಲೇ ತಿಳಿಸಿದಂಗೆ ನಿಮಗೆ ಈ ಕ್ಯಾಲ್ಸಿಯಂ ಮತ್ತೆ ಪೊಟಾಸಿಯಂ ಅಧಿಕವಾಗಿರೋದ್ರಿಂದ ನಮಗೆ ಈ ಕ್ಯಾಲ್ಸಿಯಂ ಕಂಟೆಂಟ್ನಿಂದ ಮೂಳೆಗಳ ಬೆಳವಣಿಗೆಗೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತದೆ. ಮತ್ತೆ ಪೊಟಾಸಿಯಂ ಇದು ರಕ್ತದೊತ್ತಡ ಕಡಿಮೆ ಮಾಡಲಿಕ್ಕೆ ತುಂಬಾ ನಮಗೆ ಸಹಕಾರಿಯಾಗಿರುತ್ತದೆ ಸರ್. ಇದೆಲ್ಲ ಉತ್ತಮವಾದ ಪೋಷಕಾಂಶಗಳು ಈ ರಾಗಿ ಸೇವನೆಯಿಂದ ನಮಗೆ ಯಥೇಚ್ಛವಾಗಿ ಸಿಗುತ್ತೆ ಸರ್. ಅದರಲ್ಲಿರ್ತಕ್ಕಂಥ ಇನ್ನೂ ಪ್ರಮುಖವಾದಂಥ ಅಂಶಗಳು ಯಾವ್ಯಾವು? ಇದರಲ್ಲಿ ನಾವು ಮುಖ್ಯವಾಗಿ ನೋಡಬೇಕು ಅಂದಾಗ ಟ್ರಿಪ್ಟೋಫಾನ್ ಅಂಡ್ ಥ್ರಿಯೋನಿನ್ ಮತ್ತೆ ಈ ತರ ಒಂದು ಮುಖ್ಯವಾದ ಆಮ್ಲಗಳು ನಮಗೆ ಸಿಗುತ್ತೆ. ನಾವು ಇದನ್ನ ಪ್ರೋಟೀನ್ ಅಂತ ಹೇಳ್ತೀವಿ. ಇದು ಮಾಂಸಖಂಡಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಮತ್ತೆ ಇದರಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗೆ ಬೇಕಾದಂತಹ ಒಂದು ಉತ್ತಮವಾದ ಪೋಷಕಾಂಶಗಳು ದೊರೆಯೋದ್ರಿಂದ ಇದು ಹೃದಯ ತೊಂದರೆ ಮತ್ತೆ ಸ್ಥೂಲ ಕಾಯಿಲೆ ಅಂದ್ರೆ ಯಾರು ತುಂಬಾ ಬೊಜ್ಜಿಡ್ತಾರೆ ಅವ್ರಿಗೆ ಸಹ ಇದು ತುಂಬಾ ಸಹಾಯ ಮಾಡುತ್ತೆ. ರಾಗಿ ಪದಾರ್ಥ ಸೇವಿಸುವುದರಿಂದ ನಾವು ಒಂದು ಸ್ಥೂಲ ಕಾಯಿಲೆಯನ್ನು ಸಹ ಕಡಿಮೆ ಮಾಡ್ಕೋಬಹುದು. ಮತ್ತೆ ನಾನು ಮೊದಲೇ ನಿಮಗೆ ತಿಳಿಸಿದಂಗೆ ಗ್ಲೂಟಿನ್ ಅಲರ್ಜಿ ಇರೋರಿಗೂ ಸಹ ಇದು ಮುಖ್ಯವಾಗಿ ಉತ್ತಮವಾದ ಆಹಾರವಾಗಿರ್ತದೆ. ಮತ್ತೆ ಇದರಲ್ಲಿ ನಾರಿನಂಶ ಯಥೇಚ್ಛವಾಗಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ. ಯಾರು ಮಲಬದ್ಧತೆಯಿಂದ ಬಳಲ್ತಾ ಇರ್ತಾರೆ ಅವರು ಸಹ ಈ ಒಂದು ರಾಗಿ ಉತ್ತಮವಾದ ನಾರಿನಂಶ ದೊರಕಿಸಿ ಅದು ನಮಗೆ ನಮ್ಮ ಆರೋಗ್ಯವನ್ನು ವೃದ್ಧಿಸುವಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಸರ್. ಇದು ಹೀಗೆ ನಮ್ಮ ಭಾಗದಲ್ಲಿ ಬೆಳೆಯುವಂತಹ ಪ್ರಮುಖವಾದಂತಹ ಆಹಾರ ಬೆಳೆ ರಾಗಿ. ಈ ರಾಗಿಯನ್ನ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಯನ್ನ ಮಾಡುವ ಮೂಲಕ ಅನೇಕ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು. ಅದರಲ್ಲಿ ವೈವಿಧ್ಯಮಯವಾದಂತಹ ನಮ್ಮ ತಿನಿಸುಗಳನ್ನು ಕೂಡ ಮಾಡಿಕೊಂಡು ನಮ್ಮ ಹಸುವನ್ನ ನೀಗಿಸಿಕೊಳ್ಳಿಕ್ಕೆ ಅದು ಅನುಕೂಲವನ್ನ ಮಾಡುತ್ತೆ. ಇನ್ನು ನಮ್ಮ ಭಾಗದಲ್ಲಿ ಬೆಳೆಯುವಂತಹ ಮತ್ತೊಂದು ಪ್ರಮುಖವಾದಂತಹ ಬೆಳೆ ವಾಣಿಜ್ಯ ಬೆಳೆ ಅಂತ ಹೇಳಿ ನಾವು ಇದನ್ನ ಕರಿಬಹುದು. ಮೆಕ್ಕೆಜೋಳವನ್ನ ಹೆಚ್ಚು ಪ್ರಮಾಣದಲ್ಲಿ ಇವತ್ತು ಬೆಳೀತಾ ಇದ್ದಾರೆ. ಮೆಕ್ಕೆಜೋಳವನ್ನು ಕೂಡ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಯನ್ನ ಮಾಡುವ ಮೂಲಕ ನಾವು ಅದರ ಸೇವನೆಯನ್ನ ಮಾಡಬಹುದು. ಈ ಮೆಕ್ಕೆಜೋಳದ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ನಮಗೆ ಒಂದು ತಪ್ಪು ಅಭಿಪ್ರಾಯ ಮೆಕ್ಕೆಜೋಳದ ಬಗ್ಗೆ ಇದೆ. ಇದನ್ನ ಯಾರು ಮನುಷ್ಯರು ತಿನ್ನಂತ ಆಹಾರ ಅಲ್ಲ ಅಂತ ಪರಿಗಣಿಸ್ಬಿಟ್ಟಿದ್ದಾರೆ. ಇದನ್ನ ಹಳ್ಳಿಗಳ ಕಡೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಗೋವಿನ ಜೋಳ ಅಂತ ಕರಿತೀವಿ. ಆ ಗೋವಿನ ಜೋಳದಲ್ಲಿ ಎಷ್ಟು ಉತ್ತಮವಾದ ಒಂದು ಪೋಷಕಾಂಶಗಳಿದೆ ಅಂತ ನಮ್ಮ ಸಾಮಾನ್ಯ ಜನರಿಗೆ ಅದು ಅರಿವು ಮೂಡಿಸಬೇಕು. ಇದರಿಂದ ಯಥೇಚ್ಛವಾದ ಒಂದು ಪೋಷಕಾಂಶಗಳು ಮಾನವ ದೇಹಕ್ಕೆ ಬೇಕಾದಂತಹ ಉತ್ತಮವಾದ ಪೋಷಕಾಂಶಗಳು ಮೆಕ್ಕೆಜೋಳದಿಂದ ಸಿಗುತ್ತದೆ. ಇದರಲ್ಲಿ ಮೆಕ್ಕೆಜೋಳನ ಮುಖ್ಯವಾಗಿ ನಾವು ಇದನ್ನ ಪೌಲ್ಟ್ರಿ ಫೀಡ್ ಮತ್ತೆ ಕ್ಯಾಟಲ್ ಫೀಡ್ ಅಷ್ಟೇ ಅಂದ್ರೆ ಪಶುಗಳ ಆಹಾರ ಮತ್ತು ಕೋಳಿಗಳ ಆಹಾರವಾಗಿ ಅದನ್ನ ಸೀಮಿತಗೊಳಿಸ್ಬಿಟ್ಟಿದೀವಿ. ಆದ ಕಾರಣ ಇದರಿಂದ ಮೌಲ್ಯವರ್ಧಿತ ಉತ್ಪನ್ನಗಳಾದ ಕಾರ್ನ್ಫ್ಲೇಕ್ಸ್, ಕಾರ್ನ್ಫ್ಲವರ್ ಮತ್ತೆ ಬೇಬಿ ಕಾರ್ನ್ ಮತ್ತು ಮುಸುಕಿನ ಜೋಳದ ಎಣ್ಣೆ ಇವು ಉತ್ತಮವಾದ ಮೌಲ್ಯವರ್ಧಿತ ಉತ್ಪನ್ನಗಳಾಗಿವೆ. ಇವು ಮಾರುಕಟ್ಟೆಯಲ್ಲಿ ನಮಗೆ ಹೆಚ್ಚಿನ ಒಂದು ಲಾಭವನ್ನು ಗಳಿಸಲಿಕ್ಕೆ ಇದು ಈ ಮೌಲ್ಯವರ್ಧನೆ ಮಾಡುವ ಮುಖಾಂತರ ನಮಗೆ ಸಹಾಯ ಮಾಡುತ್ತದೆ. ಇದರಲ್ಲಿ ನಾವು ಮುಖ್ಯವಾಗಿ ಮೆಕ್ಕೆಜೋಳದ ಸಂಸ್ಕರಣೆ. ಅಂದರೆ ಮೆಕ್ಕೆಜೋಳದ ಸಂಸ್ಕರಣೆಯನ್ನ ಎರಡು ಹಂತದಲ್ಲಿ ಮಾಡ್ತೀವಿ, ಒಂದು ಡ್ರೈ ಮಿಲ್ಲಿಂಗ್, ಒಂದು ವೆಟ್ ಮಿಲ್ಲಿಂಗ್ ಮಾಡ್ತೀವಿ. ಮೆಕ್ಕೆಜೋಳವನ್ನು ಪುಡಿ ಮಾಡಿ ಅದನ್ನು ಇಟ್ಟು ಅಥವಾ ರವೆ ಅಥವಾ ಒಟ್ಟಿನ ರೂಪಕ್ಕೆ ತರೋದಕ್ಕೆ ನಾವು ಅದನ್ನು ಡ್ರೈ ಮಿಲ್ಲಿಂಗ್ ಅಂತ ಹೇಳ್ತೀವಿ. ಅದೇ ವೆಟ್ ಮಿಲ್ಲಿಂಗ್ ಅಲ್ಲಿ ಜೋಳವನ್ನು ನಾನು ನೆನೆಸಿ ಅದನ್ನು ನುಣ್ಣಗೆ ಅದನ್ನು ಅರೆದು ಸ್ಟಾರ್ಚ್ ಅಥವಾ ಪ್ರೋಟೀನ್ಗಳಾದ ಪ್ರೋಟೀನ್ ಮತ್ತು ಗ್ಲೂಕೋಸ್ ಮತ್ತು ಕಾರ್ನಲ್ ಅಂತ ಉತ್ಪನ್ನಗಳನ್ನು ಒಂದು ಬೇರ್ಪಡಿಸಲಾಗುತ್ತದೆ. ಇದನ್ನು ನಾವು ಡ್ರೈ ಮಿಲ್ಲಿಂಗ್ ಅಂತ ಇದನ್ನು ಕರಿತೀವಿ ಸರ್. ಹೀಗೆ ಈ ಮೆಕ್ಕೆಜೋಳವನ್ನು ಸಂಸ್ಕರಣೆ ಮಾಡುವ ಮೂಲಕ ನಾವು ಈ ತರದ ಉತ್ಪನ್ನಗಳನ್ನು ಪಡೆದುಕೊಳ್ಳಬಹುದು. ಮೌಲ್ಯವರ್ಧನೆಯನ್ನು ಮಾಡುವ ಮೂಲಕ ಯಾವೆಲ್ಲ ಉತ್ಪನ್ನಗಳನ್ನು ಉತ್ಪಾದಿಸಬಹುದು? ಮೆಕ್ಕೆಜೋಳದಿಂದ ತಯಾರಿಸಬಹುದಾದ ಕೆಲವು ಪ್ರಮುಖ ಮೌಲ್ಯವರ್ಧಿತ ಉತ್ಪನ್ನಗಳಾದ ಮೊದಲನೇದಾಗಿ ಕಾರ್ನ್ಫ್ಲೋರ್ ಅಂತ ಕರಿತೀವಿ. ಈ ಕಾರ್ನ್ಫ್ಲೋರ್ ಮತ್ತು ಕಾರ್ನ್ ಸ್ಟಾರ್ಚ್ ಅಂತ ಕರಿತೀವಿ. ಇದು ಒಂದು ಹಿಟ್ಟಿನ ರೂಪದಲ್ಲಿ ಇರ್ತದೆ. ಈ ಹಿಟ್ಟಿನ ರೂಪದಲ್ಲಿರುವಂತಹ ಈ ಕಾರ್ನ್ಫ್ಲೋರ್ ಅನ್ನ ನಾವು ಸಾಸ್ಗಳ ತಯಾರಿಕೆಗಳಲ್ಲಿ ಮತ್ತು ಸಂರಕ್ಷಕಗಳಲ್ಲಿ ಬಳಸ್ತೇವೆ ಇದನ್ನ. ಮತ್ತೆ ಎರಡನೇದಾಗಿ ಕಾರ್ನ್ ಫ್ಲೇಕ್ಸ್, ಇದು ಬೆಳಗಿನ ಉಪಹಾರಕ್ಕಾಗಿ ಇದು ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯಗೊಂಡಿದೆ. ಮತ್ತೆ ಮೂರನೇದು ಬೇಬಿ ಕಾರ್ನ್ ಅಂತ. ಬೇಬಿ ಕಾರ್ನ ನಾವು ತರಕಾರಿಯಾಗಿ ಅಡುಗೆಗಳಲ್ಲಿ ದಿನನಿತ್ಯ ಬಳಸ್ತೇವೆ. ಮತ್ತೆ ಯಾವುದೇ ಒಂದು ಮದುವೆ ಮತ್ತೆ ಸಮಾರಂಭಗಳಲ್ಲಿ ಇದನ್ನ ಯಥೇಚ್ಛವಾಗಿ ಇದನ್ನ ಒಂದು ಸಲಾಡ್ ರೂಪದಲ್ಲಿ ನಮಗೆ ಊಟದಲ್ಲಿ ನಮಗೆ ಬಡಿಸ್ತಾರೆ. ಮತ್ತೆ ಕಾರ್ನ್ ಗ್ಲೂಕೋಸ್ ಆಗಿರ್ಬೋದು, ಕಾರ್ನ್ ಡೆಕ್ಸ್ಟ್ರೋಸ್ ಆಗಿರ್ಬೋದು, ಇದು ಸಿಹಿ ಪದಾರ್ಥಗಳನ್ನ ತಯಾರಿಕೆಗಳಲ್ಲಿ ಈ ಒಂದು ಮೌಲ್ಯವರ್ಧಿತ ಈ ಗ್ಲೂಕೋಸ್ ಮತ್ತೆ ಡೆಕ್ಸ್ಟ್ರೋಸ್ ನ ಇತ್ತೀಚಿನ ದಿನಗಳಲ್ಲಿ ಬಳಸ್ತಾರೆ ಸರ್. ಮತ್ತೆ ಇದರಲ್ಲಿ ಮೆಕ್ಕೆಜೋಳದಿಂದ ಕಾರ್ನ್ ಆಯಿಲ್, ಇದು ಅಡಿಗೆ ಎಣ್ಣೆಯಾಗಿ ಸಹ ಉಪಯೋಗಿಸ್ತಾರೆ. ಮತ್ತೆ ಇದರಿಂದ ಪೌಲ್ಟ್ರಿ ಫೀಡ್, ಮೆಕ್ಕೆಜೋಳ ಕೋಳಿಗಳಿಗೆ ಮುಖ್ಯ ಆಹಾರವಾಗಿದೆ, ಇದರಿಂದ ಪೌಲ್ಟ್ರಿ ಫೀಡ್ ನು ಸಹ ತಯಾರಿಸ್ತಾರೆ. ಮತ್ತೆ ಜೋಳದಿಂದ ರವಾ ಅಥವಾ ಕಾರ್ನ್ ಗ್ರಿಡ್ಸ್ ಅಂತ ತಯಾರಿಸ್ತಾರೆ, ಇದರಿಂದ ಇಡ್ಲಿ ಮತ್ತು ಉಪ್ಪಿಟ್ಟಿಗೆ ಮುಂತಾದ ಖಾದ್ಯಗಳಿಗೆ ಇದು ಯಥೇಚ್ಛವಾಗಿ ಬಳಸ್ತಾರೆ ಸರ್. 8-9 ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಈ ಒಂದು ಮೆಕ್ಕೆಜೋಳದಿಂದ ತಯಾರು ಮಾಡಿ ಅದನ್ನು ಮನುಷ್ಯ ದಿನನಿತ್ಯ ಜೀವನದಲ್ಲಿ ಬಳಸಿದ್ದೇ ಆದಲ್ಲಿ ಅವರು ಉತ್ತಮವಾದ ಪೋಷಕಾಂಶಗಳನ್ನು ಇದರಿಂದ ಪಡ್ಕೋಬಹುದು ಸರ್. ತಾವಾಗ್ಲೇ ಒಂದು ಮಾತು ಹೇಳಿದ್ರಿ, ಮೆಕ್ಕೆಜೋಳ ಅಂತ ಹೇಳಿದ್ರೆ ಅದು ಮಾನವರು ಸೇವನೆಯನ್ನು ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ ಅನ್ನುವಂತಹ ಒಂದು ಅಪನಂಬಿಕೆ ಇದೆ ಅಂತ ಹೇಳಿ, ಅದರಲ್ಲಿರೋ ಪೋಷಕಾಂಶಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಅದರ ಮಹತ್ವ ಏನು, ಅದನ್ನು ನಾವು ಯಾಕೆ ಸೇವನೆ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಈ ಮೆಕ್ಕೆಜೋಳದಲ್ಲಿ ಇರತಕ್ಕಂತಹ ವಿವಿಧ ಪೋಷಕಾಂಶಗಳ ಪರಿಚಯವನ್ನು ಮಾಡಿಕೊಡಿ. ಈ ಮೆಕ್ಕೆಜೋಳದಲ್ಲಿ ನಾವು ಮುಖ್ಯವಾಗಿ ನೋಡಬೇಕು ಅಂದಾಗ ಯಾವುದೇ ಒಂದು ಆಹಾರ ಪದಾರ್ಥ ತಗೊಂಡಾಗ ನಾವು ಶಕ್ತಿಯಿಂದ ಕೊನೆಗೆ ಅದು ಖನಿಜ ಮತ್ತು ಜೀವಸತ್ವಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಇದರಲ್ಲಿ ಉತ್ತಮವಾದ ಕಾರ್ಬೋಹೈಡ್ರೇಟ್ ತುಂಬಾ ಯಥೇಚ್ಛವಾಗಿ ಶಕ್ತಿ ಮೂಲಗಳು ಸಿಗುತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ಈ ಶಕ್ತಿ ಮೂಲನ. ಇದರಿಂದ ನಮಗೆ ಉತ್ತಮವಾದ ಶಕ್ತಿ ಮತ್ತೆ ರಕ್ತದಲ್ಲಿ ಸಕ್ಕರೆ ನಿಯಂತ್ರಣ ಮಾಡಲು ಇದು ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಇದರಲ್ಲಿ ನಾರಿನಂಶ ತುಂಬಾ, ಫೈಬರ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಇದು ನಮಗೆ ಮನುಷ್ಯನ ದೇಹಕ್ಕೆ ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತೆ ಪ್ರೋಟೀನ್, ಪ್ರೋಟೀನ್ ಒಂದು ಮಧ್ಯಮ ಪ್ರಮಾಣದಲ್ಲಿ ಇರ್ತದೆ, ಇದು ಮಾಂಸಖಂಡಗಳ ಬೆಳವಣಿಗೆಗೆ ಸಹ ಸಹಾಯ ಮಾಡುತ್ತೆ. ಮತ್ತೆ ಇದರಲ್ಲಿ ಉತ್ತಮವಾದ ವೈಟಮಿನ್ಗಳು, ವೈಟಮಿನ್ ಸಿ ಆಗಿರ್ಬೋದು, ವೈಟಮಿನ್ ಇ ಆಗಿರ್ಬೋದು, ವೈಟಮಿನ್ ಕೆ ಆಗಿರ್ಬೋದು, ಮತ್ತೆ ನಿಯಾಸಿನ್ ಆಗಿರ್ಬೋದು, ಫೋಲಿಕ್ ಆಮ್ಲ ಆಗಿರ್ಬೋದು, ಇವೆಲ್ಲ ಯಥೇಚ್ಛವಾಗಿ ಮನುಷ್ಯನ ದೇಹಕ್ಕೆ ಬೇಕಾದಂತ ಎಲ್ಲಾ ವೈಟಮಿನ್ಗಳು ಇದರಲ್ಲಿ ಯಥೇಚ್ಛವಾಗಿ ಸಿಗೋದ್ರಿಂದ ಇದನ್ನು ದಿನನಿತ್ಯ ಸೇವಿಸೋದ್ರಿಂದ ನಮಗೆ ಮುಖ್ಯವಾದ ವೈಟಮಿನ್ಗಳನ್ನ ಸಹ ನಮ್ಮ ದೇಹಕ್ಕೆ ಪಡ್ಕೋಬಹುದು ಸರ್. ಮತ್ತೆ ಇದಲ್ಲದೆ ಉತ್ತಮವಾದ ಖನಿಜಗಳಾದಂತಹ ಫಾಸ್ಫರಸ್ ಆಗಿರ್ಬೋದು ಅಥವಾ ಮೆಗ್ನೀಷಿಯಂ ಆಗಿರ್ಬೋದು, ಪೊಟ್ಯಾಸಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು ಅಥವಾ ಜಿಂಕ್ ಅಥವಾ ಸತು ಅಂತ ಏನ್ ಹೇಳ್ತೀವಿ, ಇವೆಲ್ಲ ಯಥೇಚ್ಛವಾದ ಖನಿಜಗಳು ಈ ಒಂದು ಮುಸುಕಿನ ಜೋಳ ಮೌಲ್ಯವರ್ಧಿತ ಉತ್ಪನ್ನಗಳ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ದೊರೆಯುತ್ತದೆ. ಇದರಿಂದ ನಾವು ಯಾವುದೇ ಒಂದು ರಕ್ತಹೀನತೆ ಸಮಸ್ಯೆ ಇದ್ದಾಗ ಇದರಲ್ಲಿ ಉತ್ತಮವಾದ ಹಿಮೋಗ್ಲೋಬಿನ್ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಮಗೆ ಇದು ಯಥೇಚ್ಛವಾಗಿ ಸಹಾಯ ಮಾಡುತ್ತೆ. ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳಾದಂಥ ಲುಟೀನ್ ಆಗಿರ್ಬೋದು, ಜಿಯಾಜಾಂತಿನ್ ಆಗಿರ್ಬೋದು, ಮತ್ತೆ ಬೀಟಾ ಕೆರಟಿನ್ ಆಗಿರ್ಬೋದು, ಇದು ಯಥೇಚ್ಛವಾಗಿರೋದ್ರಿಂದ ಈ ಬೀಟಾ ಕೆರಟಿನ್ ನಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿ ಕಾಣಲಿಕ್ಕೆ ಇದು ಮುಖ್ಯವಾದ ಪಾತ್ರ ವಹಿಸುತ್ತೆ ಸರ್. ಇದಿಷ್ಟು ಮೆಕ್ಕೆ ಜೋಳದಲ್ಲಿ ದೊರಕತಕ್ಕಂಥ ಅನೇಕ ಪೋಷಕಾಂಶಗಳು. ಈ ಪೋಷಕಾಂಶಗಳಿಂದ ನಮಗೆ ಆರೋಗ್ಯ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅನುಕೂಲಗಳು ಆಗುತ್ತೆ ಅದರ ಬಗ್ಗೆ ತಿಳಿಸ್ಕೊಡಿ. ಮುಸ್ಕಿನ ಜೋಳ ಮುಖ್ಯವಾಗಿ ಸರ್ ನಾರಿನಂಶ ನೋಡಬೇಕು. ನಾರಿನಂಶ ಯಥೇಚ್ಛವಾಗಿರೋದ್ರಿಂದ ಯಾರೇ ಮಧುಮೇಹ ರೋಗ ಇರೋರಿಗೆ ತುಂಬಾ ಒಳ್ಳೆಯದು. ಮತ್ತೆ ಇದರಲ್ಲಿ ಕೆರಟಿನ್ ಕಂಟೆಂಟ್ ಇರೋದ್ರಿಂದ ಮತ್ತೆ ಆಂಟಿ ಆಕ್ಸಿಡೆಂಟ್ ಅಂದ್ರೆ ಉತ್ಕರ್ಷಕ ನಿರೋಧಕಗಳು ಅಂತ ಹೇಳ್ತೀವಿ, ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ಯಾವುದೇ ರೋಗ ನಿರೋಧಕ ಶಕ್ತಿಗಳಿಗೆ ಸಹ ಇದು ತುಂಬಾ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಲು ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಇದು ಪೊಟ್ಯಾಸಿಯಂ ಭರಿತವಾಗಿರ್ತದೆ. ಇದು ನಾರಿನಂಶ ಪೊಟ್ಯಾಸಿಯಂ ಭರಿತ ಮತ್ತೆ ಶಕ್ತಿ ನೀಡೋದ್ರಿಂದ ಇದು ಉತ್ತಮವಾದ ಆಹಾರವಾಗಿರ್ತದೆ. ಮತ್ತೆ ಇದು ಕೆರಟಿನ್, ಈ ಕೆರಟಿನ್ ಕಣ್ಣಿನ ದೃಷ್ಟಿಗೆ ಸಹಾಯ ಮಾಡಲು ತುಂಬಾ ಸಹಾಯ ಮಾಡುತ್ತೆ ಸರ್. ಇದು ಹೀಗೆ ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅನುಕೂಲಗಳನ್ನು ಮೆಕ್ಕೆಜೋಳ ಅನ್ನುವಂಥದ್ದು ಮಾಡುತ್ತೆ. ಯಥೇಚ್ಛ ಪ್ರಮಾಣದಲ್ಲಿ ಇವತ್ತು ಏನು ಮೆಕ್ಕೆಜೋಳವನ್ನ ನಮ್ಮ ರೈತ ಬಾಂಧವರು ಬೆಳೀತಾ ಇದ್ದಾರೋ ಇದರ ಸೇವನೆಗೂ ಕೂಡ ಹೆಚ್ಚು ಒತ್ತನ್ನು ನೀಡಬೇಕು. ಬೆಳೆಯುವಂಥದ್ದನ್ನು ನಾವೇ ಸೇವನೆಯನ್ನು ಮಾಡುವ ಮೂಲಕ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಬಹಳ ಮುಖ್ಯವಾಗಿ ಮೆಕ್ಕೆಜೋಳದಲ್ಲಿರತಕ್ಕಂತಹ ಅಪರೂಪದ ಪೋಷಕಾಂಶಗಳಿಂದಾಗಿ ನಮ್ಮ ದಿನನಿತ್ಯದ ಅಗತ್ಯಗಳು ಏನಿದ್ದಾವೋ, ನಮ್ಮ ಒಂದು ದೇಹದ ಆರೋಗ್ಯ ಏನಿದೆಯೋ ಇದು ಸುಧಾರಿಸಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವಂತಹ ಮತ್ತೊಂದು ಪ್ರಮುಖವಾದಂತಹ ತೋಟಗಾರಿಕೆ ಬೆಳೆ ಅಂತ ಹೇಳಿದರೆ ತೆಂಗು. ಇದು ವಾಣಿಜ್ಯ ಬೆಳೆಯಾಗಿಯೂ ಕೂಡ ಮಾರ್ಪಟ್ಟಿದೆ. ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ತೆಂಗಿನ ಸಾಗುವಳಿಯನ್ನು ಮಾಡಲಾಗ್ತಾ ಇದೆ. ಈ ತೆಂಗಿನ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ತೆಂಗು ಅಂದ್ರೆ ನಮ್ಗೆ ವಾಡಿಕೆಯಲ್ಲಿರುವಂತಹ ಒಂದು ಪದ ಕಲ್ಪವೃಕ್ಷ ಅಂತ. ಈ ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರದಲ್ಲಿ ಯಾವುದೇ ಒಂದು ಭಾಗವನ್ನು ನಾವು ಬಿಸಾಡುವಂತಿಲ್ಲ, ಎಲ್ಲ ಉಪಯೋಗಕ್ಕಾಗಿ ಬರ್ತದೆ. ಅದು ತೆಂಗಿನ ಕಾಯಿ ಆಗಿರ್ಬೋದು, ತೆಂಗಿನ ಮೊಟ್ಟೆ ಆಗಿರ್ಬೋದು, ತೆಂಗಿನ ಮರ ಆಗಿರ್ಬೋದು, ಎಲ್ಲೋ ಸಹ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಮನುಕುಲಕ್ಕೆ ಭಾರಿ ಉಪಯೋಗವಾಗಿ ಬರ್ತದೆ. ಇದರ ತೆಂಗಿನ ಕಾಯಿ ಸಂಸ್ಕರಣೆ ಅಂದರೆ ತೆಂಗಿನಕಾಯಿಯನ್ನ ಮುಖ್ಯವಾಗಿ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ತಯಾರಿಸಬಹುದು. ಮುಖ್ಯವಾಗಿ ಇದರಲ್ಲಿಂದ ಎಣ್ಣೆ ಮತ್ತು ತೆಂಗಿನ ಹಾಲು, ತೆಂಗಿನ ಪುಡಿ, ತೆಂಗಿನ ನಾರು ಅಥವಾ ತೆಂಗಿನ ಕಾಯಿಪಿತ್ತ ಅಂತ ಏನು ಹೇಳ್ತೀವಿ, ಮತ್ತು ನೀರ ಮತ್ತು ಬೆಲ್ಲದಂತಹ ಉತ್ಪನ್ನಗಳನ್ನು ನಾವು ಇದರಿಂದ ತಯಾರಿಸಬಹುದಾಗಿದೆ. ಇದನ್ನ ನಾವು ಹೆಚ್ಚಾಗಿ ಆಹಾರ ಪಾನೀಯ ಮತ್ತು ಸೌಂದರ್ಯ ವರ್ಧಕಗಳು ಮತ್ತು ಔಷಧಿ ಮತ್ತು ಕರಕುಶಲ ವಸ್ತುಗಳಾಗಿ ಬಳಸ್ತೇವೆ ಸರ್. ಹೀಗೆ ತೆಂಗನ್ನ ನಾವು ಅನೇಕ ಬಗೆಯಲ್ಲಿ ಬಳಕೆಯನ್ನ ಮಾಡುವಂಥದ್ದನ್ನ ನೋಡಬಹುದು. ಪ್ರಮುಖ ಸಂಸ್ಕರಣಾ ವಿಧಾನಗಳು ಯಾವ್ಯಾವುದು ಮತ್ತು ಯಾವೆಲ್ಲ ಉತ್ಪನ್ನಗಳನ್ನ ಇದರಿಂದ ಉತ್ಪಾದನೆಯನ್ನ ಮಾಡಬಹುದು? ತೆಂಗು ಮುಖ್ಯವಾಗಿ ಪ್ರಮುಖ ಸಂಸ್ಕರಣ ವಿಧಾನಗಳು ಮತ್ತು ಉತ್ಪನ್ನಗಳೆಂದರೆ, ಮೊದಲನಾಗಿ ನಾವು ತೆಂಗು ಅಂದಾಗ ನೆನಪಾಗೋದೇ ನಮಗೆ ತೆಂಗಿನೆಣ್ಣೆ ಕಾಯಿಗಳನ್ನ ಒಡೆದು ಅದನ್ನು ಒಣಗಿಸಿ ಮತ್ತು ಅದನ್ನು ಗಾಣದ ಮೂಲಕ ಅಥವಾ ಪ್ರೆಸ್ಸಿಂಗ್ ಮೂಲಕ ಅದನ್ನು ಎಣ್ಣೆ ತೆಗೆದು ನಾವು ಈ ಒಂದು ತೆಂಗಿನೆಣ್ಣೆಯನ್ನು ಕರಾವಳಿ ಭಾಗದಲ್ಲಿ ದಿನನಿತ್ಯ ಬಳಕೆಗೆ ಬಳಸ್ತಾರೆ. ಬಟ್ ನಮ್ಮ ಹಾಸನ ಭಾಗ ಮತ್ತೊಂದು ಭಾಗದಲ್ಲಿ ಇತರೆ ಭಾಗಗಳಲ್ಲಿ ನಾವು ಅದನ್ನು ಒಂದು ಸೌಂದರ್ಯ ವರ್ಧಕಗಳಿಗೆ ಮತ್ತು ಔಷಧಿಗಳಲ್ಲಿ ಯಥೇಚ್ಛವಾಗಿ ಬಳಸ್ತೀವಿ. ಮತ್ತು ತೆಂಗಿನ ಹಾಲು, ಕೋಕೋನಟ್ ಮಿಲ್ಕ್ ಅಂತ ಏನು ಹೇಳ್ತೀವಿ, ಅಥವಾ ಕೆನೆ, ತುರಿದ ತೆಂಗಿನಕಾಯಿಯಿಂದ ನೀರು ಸೇರಿಸಿ ಹಾಲನ್ನು ತೆಗಿತೀವಿ. ಇದನ್ನು ನಾವು ಸಾಸ್ ಅಥವಾ ಸೂಪ್ ಮತ್ತು ಸಿಹಿ ತಿಂಡಿಗಳೆಲ್ಲ ತಯಾರಿಕೆಗಳಲ್ಲಿ ಬಳಸ್ತೇವೆ ಸರ್. ಮತ್ತು ತೆಂಗಿನ ಪುಡಿ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಏನು ಕರಿತೀವಿ, ಈ ತುರಿದ ತೆಂಗಿನಕಾಯಿಯನ್ನು ಒಣಗಿಸಿ ಪುಡಿ ಮಾಡಲಾಗ್ತದೆ. ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಬೇಕರಿಗಳಲ್ಲಿ ದೊರೆಯುವಂತಹ ಕೇಕ್ ಮತ್ತು ಪೇಸ್ಟ್ರಿ ಮತ್ತು ಸ್ವೀಟ್ಗಳಲ್ಲಿ ಇದು ಯಥೇಚ್ಛವಾಗಿ ಈ ಒಂದು ತೆಂಗಿನ ಪುಡಿಯನ್ನು ಉಪಯೋಗಿಸ್ತೀವಿ. ಮತ್ತು ಅದೇ ರೀತಿ ತೆಂಗಿನಿಂದ ನೀರ ಮತ್ತು ಬೆಲ್ಲ, ಅಂದರೆ ನೀರ ಅಂದರೆ ನಾವು ಹಳ್ಳಿಗಳ ಕಡೆ ಹೇಳ್ಬೋದು ಶೇಂದಿ ಅಂತ ಹೇಳ್ತೀವಿ, ಅದು ನೀರವನ್ನು ತೆಗೆದು ಅದರಿಂದ ಅದನ್ನು ಬಿಸಿ ಮಾಡೋದ್ರ ಮುಖಾಂತರ ನಾವು ಅದನ್ನು ಬೆಲ್ಲ ರೂಪಕ್ಕೆ ಅದನ್ನು ವರ್ಗಾವಣೆ ಮಾಡಿ ಅದರಿಂದ ಉತ್ತಮವಾದ ಬೆಲ್ಲ ಮತ್ತು ಆರೋಗ್ಯ ಪಾನೀಯವಾಗಿ ಬಳಸಲಿಕ್ಕೆ ಇದು ಸಹಾಯ ಆಗುತ್ತೆ. ಮತ್ತು ಇದರಿಂದ ತೆಂಗಿನ ನಾರು ಮತ್ತು ಪಿತ್ ಅಂತ ಹೇಳ್ತೀವಿ, ತೆಂಗಿನ ನಾರನ್ನು ನಾವು ಹಾಸಿಗೆ ತಯಾರಿಕೆಯಲ್ಲಿ ಅಥವಾ ಚಾಪೆ ಅಥವಾ ಅಗ್ಗಗಳ ತಯಾರಿಕೆಗಳಲ್ಲಿ ಈ ತೆಂಗಿನ ನಾರನ್ನು ನಾವು ಉಪಯೋಗಿಸ್ತೀವಿ. ಮತ್ತು ಅದೇ ರೀತಿ ಈ ಪಿತ್ತನ್ನು ನಾವು ಗಾರ್ಡನಿಂಗ್ ಅಥವಾ ಸಬ್ಸ್ಟ್ರೇಟ್ ಆಗಿ ಇದನ್ನ ಉಪಯೋಗಿಸ್ತೀವಿ. ಇದರಲ್ಲಿ ಮುಂದುವರಿದ ಭಾಗವಾಗಿ ತೆಂಗಿನ ವಿನೆಗರ್, ತೆಂಗಿನ ನೀರನ್ನು ಉದುಗೊಳಿಸಿ ವಿನೆಗರ್ ಅನ್ನು ತಯಾರಿಸ್ತೀವಿ. ಈ ವಿನೆಗರ್ ನಾವು ಉಪ್ಪಿನಕಾಯಿ ಮತ್ತು ಬೇರೆ ಆಹಾರ ಪದಾರ್ಥಗಳಲ್ಲಿ ಇದನ್ನು ಯಥೇಚ್ಛವಾಗಿ ಉಪಯೋಗಿಸ್ತೀವಿ. ಮತ್ತು ಈ ತೆಂಗಿನ ಚಿಪ್ಪು, ಈ ತೆಂಗಿನ ಚಿಪ್ಪುಗಳಿಂದ ಉತ್ಪನ್ನಗಳನ್ನು ತಯಾರಿಸ್ತೀವಿ. ಇದು ಕಲಾಕೃತಿ ಉಪಯೋಗ, ಗೃಹೋಪಯೋಗಿ ವಸ್ತುಗಳು ಮತ್ತು ಸಕ್ರಿಯ ಇಂಗಾಲ ಅಂತ ಹೇಳ್ತೀವಿ, ಇದು ಆಕ್ಟಿವೇಟೆಡ್ ಕಾರ್ಬನ್. ಇದನ್ನು ನಾವು ಚಿನ್ನದ ಕೆಲಸಗಾರರು ಇದನ್ನು ಅಕ್ಸಾಲಿಗರು ಇದನ್ನು ಉಪಯೋಗಿಸ್ತಾರೆ. ಇದನ್ನು ಚಿನ್ನದ ಒಂದು ಪ್ರಕ್ರಿಯೆಯಲ್ಲಿ ಈ ಒಂದು ಆಕ್ಟಿವೇಟೆಡ್ ಕಾರ್ಬನ್ ಪಾತ್ರ ತುಂಬ ಇದೆ. ಇದರಿಂದ ಅಲ್ಲಿ ನಾವು ಚಿನ್ನದ ಇದರಲ್ಲಿ ಅಂಗಡಿಗಳಲ್ಲಿ ಇದನ್ನು ಯಥೇಚ್ಛವಾಗಿ ಉಪಯೋಗಿಸ್ತಾರೆ ಸರ್. ಇನ್ನು ಈ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳು ಏನಿದ್ದಾವೋ ಇವುಗಳಿಂದ ಏನೆಲ್ಲ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು ಅಂತೀರಿ? ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ಮುಖ್ಯವಾದ ಅನುಕೂಲಗಳು ಏನು ಅಂತ ಹೇಳಬೇಕಾದ್ರೆ, ನಾವೀಗ ಮೊದಲನೇದಾಗಿ ಆದಾಯ ಹೆಚ್ಚಳ. ಕಚ್ಚಾ ತೆಂಗಿನಕಾಯಿಗಿಂತ ಸಂಸ್ಕರಿತ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ, ಅಂದರೆ ದುಪ್ಪಟ್ಟು ಬೆಲೆ ಮಾರುಕಟ್ಟೆಯಲ್ಲಿ ರೈತ ಬಾಂಧವರಿಗೆ ಯಥೇಚ್ಛವಾಗಿ ಸಿಗುತ್ತೆ. ಮತ್ತು ಉದ್ಯೋಗ ಸೃಷ್ಟಿ, ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗಿ ಸಿಗುತ್ತದೆ. ಮತ್ತು ವಿಸ್ತಾರವಾದ ಮಾರುಕಟ್ಟೆ, ಇದು ಹೆಚ್ಚಿನ ಬಳಕೆಯಲ್ಲಿ ಈ ಒಂದು ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳು ಆಹಾರ, ಸೌಂದರ್ಯ, ಔಷಧ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬಳಕೆಯಾಗೋದ್ರಿಂದ ನಮಗೆ ವಿಸ್ತಾರವಾದ ಮಾರುಕಟ್ಟೆ ಸೌಲಭ್ಯ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಯಥೇಚ್ಛವಾಗಿ ಸಿಗುತ್ತೆ. ಈ ತೆಂಗಿನಲ್ಲಿ ಏನೆಲ್ಲ ಪೋಷಕಾಂಶಗಳಿರುತ್ತೆ? ಈ ತೆಂಗಿನಲ್ಲಿ ನಾವು ಮುಖ್ಯವಾಗಿ ನೋಡಬೇಕು ಅಂದಾಗ ಇದು ಒಂದು ಶಕ್ತಿಭರಿತವಾದ ಒಂದು ಆಹಾರವಾಗಿರ್ತದೆ. ಇದರಲ್ಲಿ ಮೊದಲನೇದಾಗಿ ನಾವು ನೋಡಬೇಕು ಅಂದಾಗ ಇದರಲ್ಲಿ ಯಥೇಚ್ಛವಾಗಿ ಒಂದು ಮ್ಯಾಂಗನೀಸ್ ಮತ್ತು ಸೆಲೇನಿಯಂ ಅಂತ ಕಬ್ಬಿಣದಂಥ ಖನಿಜಗಳು ಯಥೇಚ್ಛವಾಗಿ ದೊರೆಯುತ್ತದೆ. ಪ್ರೋಟೀನ್ ಸ್ವಲ್ಪ ಮಟ್ಟಿಗೆ ಇರ್ತದೆ ಇದರಲ್ಲಿ. ಇದರಲ್ಲಿ ಉತ್ತಮವಾದ ನಾರಿನಂಶನೂ ಸಹ ಮನುಷ್ಯನ ದೇಹಕ್ಕೆ ದೊರೆಯುತ್ತದೆ ಇದು ಒಂದು ಸೇವನೆಯಿಂದ. ಇದೆಲ್ಲ ಉತ್ತಮವಾದ ಪೋಷಕಾಂಶಗಳು ನಮಗೆ ಯಥೇಚ್ಛವಾಗಿ ಈ ಒಂದು ತೆಂಗಿನಕಾಯಿ ಮತ್ತು ತೆಂಗಿನ ಎಣ್ಣೆ ಈ ಸೇವನೆಯಿಂದ ನಮಗೆ ಯಥೇಚ್ಛವಾಗಿ ಸಿಗುತ್ತದೆ. ತೆಂಗಿನಲ್ಲಿ ಇನ್ನೇನೇನು ಪೋಷಕಾಂಶಗಳು ದೊರಕುತ್ತೆ? ನಾನು ನಿಮ್ಮ ಮೊದಲು ಹೇಳ್ದಂಗೆ ಮ್ಯಾಂಗನೀಸ್. ಮ್ಯಾಂಗನೀಸ್ ಏನಪ್ಪಾ ಅಂದರೆ ಈ ಖನಿಜ ನಮಗೆ ಮೂಳೆಗಳು ಮತ್ತು ಮೆದುಳು ಮತ್ತು ರೋಗ ನಿರೋಧಕ ಶಕ್ತಿಗೆ ಮುಖ್ಯ ಪಾತ್ರ ವಹಿಸುತ್ತೆ. ಮತ್ತು ತಾಮ್ರ, ಕಾಪರ್ ಅಂತ ಏನು ಹೇಳ್ತೀವಿ, ಇದು ಕೆಂಪು ರಕ್ತ ಕಣಗಳ ರಚನೆಗೆ ಸಹಾಯ ಮಾಡುತ್ತೆ. ಮತ್ತು ಸೆಲೆನಿಯಂ, ಜೀವಕೋಶಗಳನ್ನು ರಚಿಸಲಿಕ್ಕೆ ಉತ್ಕರ್ಷಣ ನಿರೋಧಕ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಲೆವೆಲ್ನ ಬಾಡಿಯಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಕಬ್ಬಿಣ, ಕೆಂಪು ರಕ್ತಗಳ ಕಣಗಳ ರಚನೆಗೆ ತುಂಬ ಸಹಾಯಕಾರಿಯಾಗುತ್ತೆ. ಮತ್ತು ಪೊಟಾಷಿಯಂ, ಮೆಗ್ನೀಷಿಯಂ, ಸತು ಇತರೆ ಖನಿಜಗಳು ಯಥೇಚ್ಛವಾಗಿ ನಮ್ಮ ಈ ಒಂದು ತೆಂಗಿನಕಾಯಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಮತ್ತು ಈ ತೆಂಗಿನ ನೀರು ಸೇವನೆ ಮಾಡೋದ್ರಿಂದ ಈ ತೆಂಗಿನ ನೀರಿನಲ್ಲಿ ನಮಗೆ ಎಳೆನೀರು ಅಂತ ಏನು ಹೇಳ್ತೀವಿ, ಇದರಲ್ಲಿ ಪೊಟಾಷಿಯಂ ಸಮೃದ್ಧಿಯಾಗಿದೆ. ನಮ್ಮ ರೈತ ಬಂಧುಗಳಿಗೆ ನಾನು ಮುಖ್ಯವಾಗಿ ತಿಳಿಸಬೇಕೇನೆಂದರೆ, ನಮ್ಮ ಈ ಒಂದು ಕೃಷಿ ಕಾಲೇಜು ಹಾಸನದಲ್ಲಿ ODOP ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಆ ಒಂದು ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಒಂದು ಯೋಜನೆ ಅಡಿ ಅವರ ಒಂದು ಪ್ರೊಸೆಸಿಂಗ್ ಕಾನ್ಸೆಪ್ಟ್ ಯೋಜನೆ ಅಡಿಯಲ್ಲಿ ನಮ್ಮ ಒಂದು ಕಾಲೇಜಿನ ಕಾಂಪೌಂಡ್ ಒಳಗಡೆ ನಮ್ಮ ಕಾಲೇಜಿನ ಆವರಣದಲ್ಲಿ ನಾವು ಒಂದು ತೆಂಗಿನ ಒಂದು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ನಾವು ಆರಂಭ ಮಾಡಿದ್ದೇವೆ. ಅದರಲ್ಲಿ ರೈತ ಬಾಂಧವರು ತಮಗೆ ಬೇಕಾದ ಒಂದು ಮಾಹಿತಿಯನ್ನು ಪಡ್ಕೋಬಹುದು. ಮುಂದಿನ ದಿನಗಳಲ್ಲಿ ನೀವು ಬೇಕಾದ ತರಬೇತಿಯನ್ನು ಸಹ ಪಡ್ಕೋಬಹುದು. ಡೆಸಿಕೇಟೆಡ್ ಕೋಕೋನಟ್ ಆಗಿರ್ಬೋದು, ಅಥವಾ ಕೋಕೋನಟ್ ಆಯಿಲ್ ಯಾವ ರೀತಿ ತೆಗಿಬಹುದು, ಗಣದ ಮೂಲಕ ಎಣ್ಣೆ ತೆಗಿಬಹುದು, ಅಥವಾ ಕೋಕೋನಟ್ ಮೌಲ್ಯವರ್ಧಿತ ನಾರುಗಳನ್ನ ಯಾವ ರೀತಿ ತೆಗಿಬಹುದು, ನಾರಿಂದ ಯಾವ ರೀತಿ ಹಗ್ಗವನ್ನು ತಯಾರಿಸಬಹುದು, ನಾರಿಂದ ಯಾವ ತರ ಬೆಡ್ಗಳನ್ನ ತಯಾರಿಸಲಿಕ್ಕೆ ಹಾಸಿಗೆ ತಯಾರಿಸಲಿಕ್ಕೆ ಸಹಾಯ ಆಗುತ್ತೆ. ಈ ಎಲ್ಲಾ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ನಮ್ಮ ಆವರಣದಲ್ಲಿ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಕೊಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ. ಆಸಕ್ತಿ ರೈತ ಬಾಂಧವರು ಇಲ್ಲಿ ಬಂದು ಆ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ಈ ಮೂಲಕ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡ್ಕೋತೇನೆ ಸರ್. ಇದಿಷ್ಟು ತೆಂಗಿನ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ನಂತರ ಮತ್ತೊಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ನಮ್ಮ ಹಾಸನ ಜಿಲ್ಲೆದು ಅಂತ ಹೇಳಿದ್ರೆ ಶುಂಠಿ. ಶುಂಠಿಯನ್ನ ಹೇಗೆಲ್ಲ ಸಂಸ್ಕರಣೆ ಮಾಡಬಹುದು ಮತ್ತು ಮೌಲ್ಯವರ್ಧಿತ ಪದಾರ್ಥಗಳನ್ನ ಉತ್ಪಾದನೆಯನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ತಿಳಿಸಿಕೊಡಿ. ಇತ್ತೀಚಿನ ದಿನಗಳಲ್ಲಿ ಒಂದು ತೋಟಗಾರಿಕಾ ಬೆಳೆ ಮುಖ್ಯವಾಗಿ ತುಂಬಾ ಒಂದು ನಮ್ಮ ಹಾಸನ ಜಿಲ್ಲಾ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೀತಾ ಇರೋ ಒಂದು ಮತ್ತೊಂದು ಬೆಳೆ ಅಂದ್ರೆ ಶುಂಠಿ ಅಂದ್ರೆ ತಪ್ಪಾಗ್ಲಿ ಕಾಡ್ದು. ಆಕ್ಚುಲಿ ಇದು ಶುಂಠಿ ಪ್ರತಿ ಮನೆಯಲ್ಲಿ ಪ್ರತಿನಿತ್ಯ ಆಹಾರದಲ್ಲಿ ಪ್ರತಿ ಹೊತ್ತಿನ ಆಹಾರ ತಯಾರಿಕೆಯಲ್ಲಿ ಈ ಶುಂಠಿಯನ್ನು ಯಥೇಚ್ಛವಾಗಿ ಯೂಸ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಈಗ ನೋಡಿರ್ಬೋದು ನಿಮ್ಗೆ ಎಲ್ಲೇ ಹೋದ್ರೂ ಸಹ 5 ರೂಪೀಸ್ಗೆ ಅಥವಾ 5 ರೂಪಾಯಿ ಅಥವಾ 10 ರೂಪಾಯಿಗಳಲ್ಲಿ ನಿಮಗೆ ಶುಂಠಿ ಪೇಸ್ಟ್ ಯಥೇಚ್ಛವಾಗಿ ಮಾರುಕಟ್ಟೆಗಳಲ್ಲಿ ಲಭ್ಯವಾಗುತ್ತೆ ಸರ್. ಆ ದೃಷ್ಟಿಯಲ್ಲಿ ಶುಂಠಿ ಸಂಸ್ಕರಣೆ ಶುಂಠಿಯನ್ನು ಒಂದು ಪುಡಿ ರೂಪದಲ್ಲಿ, ಎಣ್ಣೆ ರೂಪದಲ್ಲಿ, ಅಥವಾ ಉಪ್ಪಿನಕಾಯಿ ರೂಪದಲ್ಲಿ, ಅಥವಾ ಕ್ಯಾಂಡಿ ರೂಪದಲ್ಲಿ, ಅಥವಾ ಶುಂಠಿ ಜ್ಯೂಸ್ ಅಥವಾ ಗಾರ್ಲಿಕ್ ಶುಂಠಿ ಪೇಸ್ಟ್ ನಂತ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಪರಿವರ್ತಿಸುವುದನ್ನು ಇದು ಒಳಗೊಂಡಿದೆ ಸರ್. ಶುಂಠಿಯ ಸಂಸ್ಕರಣಾ ವಿಧಾನಗಳು ಯಾವ್ಯಾವ? ಮೊದಲನೇದಾಗಿ ಹೇಳಬೇಕು ಅಂದ್ರೆ ನಿಮಗೆ ಶುಂಠಿಯನ್ನು ಒಣಗಿಸುವ ಡ್ರೈಯಿಂಗ್ ಜಿಂಜರ್ ಅಂತ ಹೇಳ್ತೀವಿ. ಶುಂಠಿಯನ್ನ ಸ್ವಚ್ಛಗೊಳಿಸಿ ಅದನ್ನು ತುಂಡು ಮಾಡಿ ಸೂರ್ಯನ ಬೆಳಕಿನಲ್ಲಿ ಅಥವಾ ಡ್ರೈಯರ್ಗಳಲ್ಲಿ ಒಣಗಿಸಿ ಪುಡಿ ಮಾಡಲು ಇದನ್ನ ಬಳಸುತ್ತಾರೆ. ಮತ್ತೆ ಮುಂದಿನ ಒಂದು ಸಂಸ್ಕರಣಾ ಭಾಗ ಅಂದ್ರೆ ತೈಲ ತೆಗೆಯುವಿಕೆ. ಇದರಲ್ಲಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ತೈಲ ತೆಗೆಯುವಿಕೆ ಇದು ಶುಂಠಿ ಸ್ಟೀಮ್ ಡಿಸ್ಟಿಲೇಷನ್ ಅಂತ ಏನ್ ಹೇಳ್ತೀವಿ. ಇದ್ರ ಮೂಲಕ ನಾವು ಸಾರಭೂತ ತೈಲ, ಸಾರಭೂತ ತೈಲ ಅಂದ್ರೆ ಎಸೆನ್ಷಿಯಲ್ ಆಯಿಲ್ ಅನ್ನ ಇದರಿಂದ ತೆಗಿತೀವಿ. ಇದನ್ನ ನಾವು ಮಸಾಜ್ಗೆ ಬೇಕಾದಂತ ಎಣ್ಣೆಗಳಲ್ಲಿ ಇದನ್ನ ಬಳಸ್ತೇವೆ ಸರ್. ಮತ್ತೆ ಅದೇ ರೀತಿ ಇದನ್ನ ಶುಂಠಿಯನ್ನು ನಾವು ಉಪ್ಪು ಅಥವಾ ವಿನೆಗರ್ ಇತರ ಮಸಾಲೆಗಳೊಂದಿಗೆ ಸಂಸ್ಕರಿಸಿ ಉಪ್ಪಿನಕಾಯಿ ತಯಾರಿಸಲಿಕ್ಕೆ ಶುಂಠಿ ಪಿಕಲ್ಸ್ ಅಂದ್ರೆ ಶುಂಠಿ ಉಪ್ಪಿನಕಾಯಿ ತಯಾರಿಸಲಿಕ್ಕೆ ಇದನ್ನ ಉಪಯೋಗಿಸ್ತೀವಿ. ಮತ್ತೆ ಅದೇ ರೀತಿ ನಾವು ಶುಂಠಿಯನ್ನ ಕ್ಯಾಂಡಿ ತಯಾರಿಕೆಗಳಲ್ಲಿ ಸಹ ಬಳಸ್ತೇವೆ. ಶುಂಠಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಅದನ್ನ ಆಕ್ಚುಲಿ ಅದನ್ನ ಸಕ್ಕರೆ ಪಾಕದಲ್ಲಿ ಹಾಕಿ ಬೇಯಿಸಿ ಅದನ್ನ ಶುಂಠಿ ಕ್ಯಾಂಡಿಗಳ ರೂಪಕ್ಕೆ ನಾವು ವರ್ಗಾಯಿಸ್ತೇವೆ ಸರ್. ಇದೆಲ್ಲ ಒಂದು ಸಂಸ್ಕರಣಾ ಒಂದು ವಿಧಾನಗಳಾಗಿರ್ತವೆ ಸರ್, ಮುಖ್ಯವಾಗಿ ಈ ಶುಂಠಿಗೆ ಸಂಬಂಧಪಟ್ಟ ಹಾಗೆ. ಶುಂಠಿಯಲ್ಲಿ ಏನೆಲ್ಲ ಪೋಷಕಾಂಶಗಳು ದೊರಕುತ್ತೆ? ಮೌಲ್ಯವರ್ಧಿತ ಉತ್ಪನ್ನಗಳಾದಂತಹ ಶುಂಠಿ ಪೌಡರ್ ಅನ್ನು ಸಹ ತಯಾರಿಸ್ತೇವೆ. ಇದು ಮಸಾಲೆ ಮತ್ತು ಔಷಧ ಬಳಕೆಗಾಗಿ ಬಳಕೆ ಮಾಡ್ತಾರೆ. ಮತ್ತೆ ಶುಂಠಿ ಎಣ್ಣೆ ಇದು ನಾನು ಮೊದಲೇ ತಿಳಿಸಿದಂಗೆ ನಿಮಗೆ ಅಡುಗೆಗೂ ಸಹ ಉಪಯೋಗಿಸಬಹುದು. ಮತ್ತೆ ಸುಗಂಧ ಚಿಕಿತ್ಸೆ ಅಂದ್ರೆ ಅರೋಮಾ ಥೆರಪಿ ಅಂತ ಇತ್ತೀಚಿನ ದಿನಗಳಲ್ಲಿ ಇದನ್ನ ಸೌಂದರ್ಯ ವರ್ಧಕಗಳಲ್ಲಿ ಉಪಯೋಗಿಸ್ತಾರೆ ಸರ್. ಶುಂಠಿ ಜ್ಯೂಸ್ ಮತ್ತು ಪಾನೀಯಗಳಲ್ಲಿ ಇದು ಆರೋಗ್ಯ ಪಾನೀಯಗಳ ತಯಾರಿಕೆಗಳಲ್ಲಿ ಈ ಶುಂಠಿಯನ್ನು ಯಥೇಚ್ಛವಾಗಿ ಉಪಯೋಗಿಸ್ತಾರೆ. ಅಡುಗೆಗಳಲ್ಲಿ ಸುಲಭವಾಗುವಂತೆ ಶುಂಠಿಯನ್ನು ಅದನ್ನ ರುಬ್ಬಿ ಅದನ್ನ ಪೇಸ್ಟ್ ಮಾಡಿ ಸಂಗ್ರಹಿಸಿ ಅದನ್ನ ಪೌಚ್ಗಳ ರೂಪದಲ್ಲಿ ಅದನ್ನ ಒಂದು ಮಾರಾಟ ಮಾಡಲಿಕ್ಕೆ ಅಂಗಡಿಯಲ್ಲಿ ಇಟ್ಟಿರ್ತಾರೆ ಸರ್. ಇದನ್ನ ಏನೆಲ್ಲ ಉಪಯೋಗಗಳನ್ನ ಮಾಡಿಕೊಳ್ಳಬಹುದು ಈ ಶುಂಠಿಯಿಂದಾಗಿ? ಶುಂಠಿಯಲ್ಲಿ ನಾವು ಒಂದು ಆಹಾರ ತಯಾರು ಮಾಡಲಿಕ್ಕೆ ಇದನ್ನ ಶುಂಠಿಯನ್ನು ಉಪಯೋಗಿಸ್ತೀವಿ. ಮತ್ತೆ ಪಾನೀಯಗಳ ತಯಾರಿಕೆಯಲ್ಲಿ ಇದನ್ನ ಶುಂಠಿಯನ್ನು ಉಪಯೋಗಿಸ್ತೀವಿ. ಮತ್ತೆ ಬೇಕರಿ ಉತ್ಪನ್ನಗಳಲ್ಲಿ ಇದನ್ನ ಯಥೇಚ್ಛವಾಗಿ ಉಪಯೋಗಿಸ್ತೀವಿ ಸರ್. ಮತ್ತೆ ಇದರಿಂದ ಮುಖ್ಯವಾಗಿ ನಮಗೆ ಔಷಧ ರೂಪದಲ್ಲೂ ಸಹ ಉಪಯೋಗಿಸ್ತೀವಿ. ಇದರಿಂದ ಕಾರಣ ಏನಪ್ಪಾ ಅಂದ್ರೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಮತ್ತೆ ಉರಿಯೂತ ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳಿರೋದ್ರಿಂದ ಇದನ್ನ ಔಷಧಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಮತ್ತೆ ಸೌಂದರ್ಯ ವರ್ಧಕ ಚರ್ಮದ ಆರೋಗ್ಯ ಉತ್ಪನ್ನಗಳಲ್ಲಿ ಮತ್ತು ಮಸಾಜ್ ಎಣ್ಣೆಗಳಲ್ಲಿ ಸಹ ಇದನ್ನ ಯಥೇಚ್ಛವಾಗಿ ಈ ಶುಂಠಿಯನ್ನು ಉಪಯೋಗಿಸುತ್ತಾರೆ ಸರ್. ಶುಂಠಿಯಲ್ಲಿ ಏನೆಲ್ಲ ಪೋಷಕಾಂಶಗಳಿರುತ್ತೆ? ಶುಂಠಿಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಎರಡು ಅಂಶ ಅಂದ್ರೆ ಜಿಂಜರಲ್ ಮತ್ತು ಶೋಗಾಲ್ ಅಂತ ಎರಡು ಆಂಟಿ ಆಕ್ಸಿಡೆಂಟ್ ಅಂದ್ರೆ ಉತ್ಕರ್ಷಕ ಉತ್ಕರ್ಷಣ ನಿರೋಧಕಗಳು ಸಿಗುತ್ತೆ ಸರ್. ಇದು ಉರಿಯೂತ ನಿವಾರಕ ಅನ್ನು ಹೊಂದಿದೆ ಸರ್. ಮತ್ತೆ ಈ ಶುಂಠಿಗೆ ಒಂದು ತೀಕ್ಷ್ಣತೆ, ನಾವೇನು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಪಂಜೆನ್ಸಿ, ಆ ಒಂದು ಪರಿಮಳ ಸಿಗಬೇಕು ಅಂದ್ರೆ ಈ ಎರಡು ಮುಖ್ಯವಾದ ಪೋಷಕಾಂಶಗಳು ಮುಖ್ಯ ಪಾತ್ರ ವಹಿಸುತ್ತೆ ಸರ್. ಅದು ಜಿಂಜರಲ್ ಮತ್ತೆ ಶೋಗಾಲ್. ಇದರಿಂದ ಅದಕ್ಕೆ ಶುಂಠಿಗೆ ಒಂದು ಉತ್ತಮವಾದ ಒಂದು ಬೆಲೆ ಸಿಗುತ್ತೆ ಮಾರುಕಟ್ಟೆಗಳಲ್ಲಿ ಸರ್. ಶುಂಠಿಯಲ್ಲಿರತಕ್ಕಂತಹ ಮುಖ್ಯವಾದಂತಹ ಪೋಷಕಾಂಶಗಳು ಯಾವ್ಯಾವ? ನಾನು ಮೊದಲನೇ ತಿಳಿಸಿದಂಗೆ ಉತ್ತಮವಾದ ನಾರಿನಂಶ ಮತ್ತೆ ವೈಟಮಿನ್ ಸಿ, ಇದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಪ್ರತಿ ಮನುಷ್ಯನಿಗೆ ಆರೋಗ್ಯಕ್ಕೆ ಬೇಕಾಗಿರ್ತದೆ. ಮತ್ತೆ ಖನಿಜಗಳಾದಂತಹ ಸೋಡಿಯಂ, ಪೊಟಾಷಿಯಂ, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಅಂಶಗಳು ಯಥೇಚ್ಛವಾಗಿ ಮನುಷ್ಯನ ದೇಹಕ್ಕೆ ಈ ಶುಂಠಿ ಸೇವನೆಯಿಂದ ಸಿಗುತ್ತೆ ಸರ್. ಶುಂಠಿಯಿಂದ ಏನೆಲ್ಲ ಆರೋಗ್ಯದ ಪ್ರಯೋಜನಗಳು ದೊರಕುತ್ತೆ? ಕೊನೆಯದಾಗಿ ಈ ಶುಂಠಿ ಬಗ್ಗೆ ನಾವು ಹೇಳಬೇಕು ಅಂದ್ರೆ ಉರಿಯೂತ ನಿವಾರಕ, ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತದೆ. ಇದು ಅಜೀರ್ಣ ಮತ್ತು ಗ್ಯಾಸ್ ಮತ್ತೆ ಹೊಟ್ಟೆ ಉಬರ ಇವುಗಳನ್ನ ನಿವಾರಿಸೋದಕ್ಕೆ ಈ ಶುಂಠಿ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಲಿಕ್ಕೂ ಸಹ, ಇದರಲ್ಲಿ ಇರುವಂತಹ ಒಂದು ವೈರಸ್ ಮತ್ತು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಲು ಇದು ಸಹಾಯ ಮಾಡುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಇದು ನಮಗೆ ರೋಗ ನಿರೋಧಕ ಶಕ್ತಿಯ ಪ್ರಮಾಣನ ಹೆಚ್ಚು ಮಾಡಲಿಕ್ಕೆ ಈ ಶುಂಠಿ ಸೇವನೆಯಿಂದ ಸಾಧ್ಯವಾಗುತ್ತೆ ಸರ್. ಹೀಗೆ ನಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೆಯುವಂತಹ ರಾಗಿ, ಮೆಕ್ಕೆಜೋಳ, ತೆಂಗು ಹಾಗೂ ಶುಂಠಿಯನ್ನ ಹೇಗೆ ಸಂಸ್ಕರಣೆಯನ್ನ ಮಾಡಬಹುದು, ಏನೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ತಾವು ಇದುವರೆಗೆ ತಿಳಿಸ್ಕೊಟ್ರಿ. ಈ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಹೆಸರು ಡಾಕ್ಟರ್ ಸತೀಶ್ ಅಂತ, ಹಾಸನ್ ಕಾಲೇಜಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನೀವು ಬಂದು ಇಲ್ಲಿ ತರಬೇತಿಯನ್ನು ಸಹ ಪಡ್ಕೋಬಹುದು. ತಂಡ ತಂಡವಾಗಿ ಬಂದರೆ ಇಲ್ಲಿ ನಾವು ತರಬೇತಿಯನ್ನು ಸಹ ಆಯೋಜಿಸ್ತೇವೆ. ದೂರವಾಣಿ ಮುಖಾಂತರ ನಿಮಗೆ ಏನೋ ಮಾಹಿತಿ ಬೇಕಾದಲ್ಲಿ ನನ್ನ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ 9449413707. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9449413707. ಒಳ್ಳೆದು ಡಾಕ್ಟರ್ ಸತೀಶ್ ಅವರೇ, ಇದುವರೆಗೆ ಆಹಾರ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ಆಹಾರ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿ 13707. ಒಳ್ಳೆದು ಡಾಕ್ಟರ್ ಸತೀಶ್ ಅವರೇ, ಇದುವರೆಗೆ ಆಹಾರ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ಆಹಾರ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಹಾರ ಸುರಕ್ಷತೆ ಮತ್ತು ಕಲಬೆರಕೆ 13707. ಒಳ್ಳೆದು ಡಾಕ್ಟರ್ ಸತೀಶ್ ಅವರೇ, ಇದುವರೆಗೆ ಆಹಾರ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ಆಹಾರ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ 13707. ಒಳ್ಳೆದು ಡಾಕ್ಟರ್ ಸತೀಶ್ ಅವರೇ, ಇದುವರೆಗೆ ಆಹಾರ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ಆಹಾರ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ 13707. ಒಳ್ಳೆದು ಡಾಕ್ಟರ್ ಸತೀಶ್ ಅವರೇ, ಇದುವರೆಗೆ ಆಹಾರ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ಆಹಾರ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತಂತೆ